ಇದು ಆಕಾಶವಾಣಿ ಹಾಸನ ಎಫ್ಎಂ. ಕೃಷಿ ರಂಗ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗದಲ್ಲಿ ವಿಶ್ವ ಹವಾಮಾನ ದಿವಸದ ಸಂದರ್ಭದಲ್ಲಿ ಕೃಷಿಯಲ್ಲಿ ಹವಾಮಾನದ ಮಹತ್ವ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿ ಪ್ರಮೋದ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ. ಸರ್, 50,000 ಅಡ್ವಾನ್ಸ್. ಆದ್ರೆ ಇಷ್ಟು ಕ್ಯಾಶ್ ನಾವು ತಂದಿಲ್ಲ. ಇವತ್ತು ಬ್ಯಾಂಕ್ ಕೂಡ ಬಂದ್ ಪರಿಹಾರ ಇದೆ. ಡಿಜಿಟಲ್ ಪೇಮೆಂಟ್ ನ ಸುಲಭದ ಡೋಸ್. ಆದ್ರೆ ಅರೆ ಅರೆ ಹೆದರಬೇಡಿ, ಎಚ್ಚರಿಕೆಯಿಂದ ಮಾಡಿದ್ರೆ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ಫೋನ್ ಇಲ್ಲಿ ಕೊಡಿ, ಇಲ್ಲಿ ಫೋನ್ ಇಡಿ. ಡಿಜಿಟಲ್ ಪೇಮೆಂಟ್ ನಿಂದ ವ್ಯವಹಾರ ಮಾಡಬಹುದು, ಸುಲಭ, ಸುರಕ್ಷಿತ ಮತ್ತು ತ್ವರಿತ. ನಾನು ಇವರಿಗೆ ಡಿಜಿಟಲ್ ಪೇಮೆಂಟ್ ಮಾಡಲು ಕಲಿಸಿದೆ. ನೀವು ಯಾಕೆಂದ್ರೆ RBI ಹೇಳುತ್ತೆ ಡಿಜಿಟಲ್ ಪೇಮೆಂಟ್ ನಿಮ್ಮದಾಗಿಸಿರಿ, ಎಲ್ಲರಿಗೂ ಕಲಿಸಿರಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ 5.98 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರ್ನ ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ಕೇಳುಗರೆ, ನೀವು ಅಡಿಕೆ ಬೆಳೆಗಾರರೇ? ಇಲ್ಲ, ಅಡಿಕೆ ಬೆಳೆಗಾರರಾಗಬೇಕೆನ್ನುವ ಆಸೆ ಇದೆಯಾ? ಹಾಗಾದರೆ ಅಡಿಕೆ ಬೆಳೆಗಾರರಿಗೆ ಇರುವ ವಿವಿಧ ರೀತಿಯ ಸಾಲ ಸೌಲಭ್ಯಗಳು, ಸದಸ್ಯರ ಕ್ಷೇಮಾಭಿವೃದ್ಧಿಗೆ ಇರುವ ವಿವಿಧ ಸೌಲಭ್ಯಗಳು ಹಾಗೂ ಗೋದಾಮು ಮತ್ತು ವಿಶೇಷ ಸೌಲಭ್ಯಗಳನ್ನು ತಿಳಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಅಡಿಕೆ ಅರಿಕೆ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಅಡಿಕೆ ಅರಿಕೆ ಕಾರ್ಯಕ್ರಮ ಸರಣಿಯು ಪ್ರತಿ ಸೋಮವಾರ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಹಾಸನ, ಮಂಗಳೂರು ಹಾಗೂ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಶ್ವ ಹವಾಮಾನ ದಿವಸದ ಸಂದರ್ಭದಲ್ಲಿ ಕೃಷಿಯಲ್ಲಿ ಹವಾಮಾನದ ಮಹತ್ವ ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಪ್ರಮೋದ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ಹವಾಮಾನ ದಿವಸದ ಸಂದರ್ಭದಲ್ಲಿ ಕೃಷಿಯಲ್ಲಿ ಹವಾಮಾನದ ಮಹತ್ವ ಈ ವಿಷಯವನ್ನು ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ಹವಾಮಾನ ಅನ್ನುವಂಥದ್ದು ಎಲ್ಲ ಕಾಲಕ್ಕೂ ಕೂಡ ಬಹಳ ಅಗತ್ಯವಾಗಿ ಇರುತ್ತೆ. ಯಾವುದೇ ಒಂದು ಚಟುವಟಿಕೆ ಸುಗಮವಾಗಿ ಸಾಗಬೇಕು ಅಂತ ಹೇಳಿದರೆ, ಈ ಬೆಳವಣಿಗೆ ಅನ್ನುವಂಥದ್ದು ಚೆನ್ನಾಗಿ ಆಗಬೇಕು ಅಂತ ಹೇಳಿದರೆ ಹವಾಮಾನ ಸುಸ್ಥಿತಿಯಲ್ಲಿ ಇರಬೇಕಾಗುತ್ತೆ. ಹವಾಮಾನ ಸುಸ್ಥಿತಿಯಲ್ಲಿ ಇಲ್ಲದೇ ಇದ್ದಾಗ ಅನೇಕ ಸಮಸ್ಯೆಗಳು ಉಂಟಾಗುತ್ತೆ, ಬೆಳವಣಿಗೆ ಕುಂಠಿತಗೊಳ್ಳುತ್ತೆ. ಈ ನಿಟ್ಟಿನಲ್ಲಿ ಈ ಹವಾಮಾನ ಅಂತ ಅಂದರೆ ಏನು, ಈ ಕೃಷಿಗೆ ಯಾವ ರೀತಿಯ ಹವಾಮಾನ ಬೇಕಾಗುತ್ತೆ, ಕೃಷಿಯ ಮೇಲೆ ಹವಾಮಾನ ಬದಲಾವಣೆ ಅನ್ನುವಂಥದ್ದು ಏನೆಲ್ಲ ಪರಿಣಾಮಗಳನ್ನು ಉಂಟು ಮಾಡುತ್ತೆ, ಮತ್ತು ಈ ಹವಾಮಾನ ಮುನ್ಸೂಚನೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ವಿಚಾರಗಳು ಇದ್ದಾವೆ ಅನ್ನುವಂಥದ್ದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಪ್ರಮೋದ್ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ವಾತಾವರಣದ ಬಗ್ಗೆ ನಾವು ಇತ್ತೀಚೆಗೆ ಹೆಚ್ಚು ಹೆಚ್ಚು ಕೇಳ್ತಾ ಇದ್ದೇವೆ, ಈ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಅನುಭವಿಸ್ತಾ ಇದ್ದೇವೆ ಮತ್ತು ಕೇಳ್ತಾನು ಕೂಡ ಇದ್ದೇವೆ. ಈ ನಿಟ್ಟಿನಲ್ಲಿ ಈ ವಾತಾವರಣ ಮತ್ತು ಹವಾಮಾನ ಅಂತ ಅಂದರೆ ಏನು? ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಹವಾಮಾನ ಅಂದರೆ ಏನಪ್ಪಾ ಅಂತಂದರೆ, ಇದೊಂದು ನಿರ್ದಿಷ್ಟವಾದಂಥ ಒಂದು ಒಂದು ಪ್ರದೇಶಕ್ಕೆ ಸಂಬಂಧಿಸತಕ್ಕಂಥದ್ದು. ಆ ಪ್ರದೇಶದಲ್ಲಿ ನಿರ್ದಿಷ್ಟವಾದ ಒಂದು ವಾತಾವರಣದ ಭೌತಿಕ ಸ್ಥಿತಿನ, ಇಂಗ್ಲೀಷಲ್ಲಿ ಹೇಳೋದಾದರೆ ಫಿಸಿಕಲ್ ಕಂಡೀಷನ್ ಅಂತ ಹೇಳ್ತೀವಿ. ಸೊ ಈ ಒಂದು ನಿರ್ದಿಷ್ಟ ಭೌತಿಕ ಲಕ್ಷಣನ ನಾವು ಹವಾಮಾನ ಅಂತ ಕರಿತಿರ್ತೀವಿ. ಇದು ಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ, ಹಾಗೂ ಟೈಮಿಂದ ಟೈಮ್ಗೆ ಅಂದರೆ ಸಮಯದಿಂದ ಸಮಯಕ್ಕೆ ಪ್ರತಿ ಗಂಟೆಗೂ ಚೇಂಜ್ ಆಗ್ತಾ ಬರ್ಬೋದು, ದಿನಕ್ಕೂ ಚೇಂಜ್ ಆಗ್ತಾ ಬರ್ಬೋದು, ಹಾಗೂ ಸಂಪೂರ್ಣವಾಗಿ ನಮ್ಮ ಹಂಗಾಮುಗಳಿಗೂ ಕೂಡ ವ್ಯತ್ಯಾಸವನ್ನು ಆಗ್ತಾ ಬರುತ್ತೆ. ಇದನ್ನು ನಾವು ಹವಾಮಾನ ಅಂತ ಹೇಳ್ತೀವಿ. ಇದರ ಬದಲಾವಣೆನ ಹವಾಮಾನದ ಬದಲಾವಣೆ ಅಂತ ಕರಿತೀವಿ. ಅದೇ ರೀತಿ ವಾತಾವರಣ ಅಂದರೆ ಇದೊಂದು ನಿರ್ದಿಷ್ಟವಾದಂಥ ಗುಣ. ಈಗ ನಮ್ಮ ಹಾಸನ ಜಿಲ್ಲೆಯ ಹವಾಮಾನ ಹೇಗಿದೆ ಅಥವಾ ವಾತಾವರಣ ಹೇಗಿದೆ ಅಂತ ಹೇಳಿದ್ರೆ, ನಮಗೀಗ ಒಂದು ಶುಷ್ಕ ವಾತಾವರಣ ಇದೆಯಾ ಅಥವಾ ಬಿಸಿಲಿನಿಂದ ಕೂಡಿದೆಯಾ ಅಥವಾ ತಂಪಾದ ವಾತಾವರಣದಿಂದ ಕೂಡಿದೆಯಾ ಅಂತಕ್ಕಂಥದ್ದನ್ನ ತಿಳಿಸ್ತಕ್ಕಂಥದ್ದು ಈ ಹವಾಮಾನ ಮತ್ತೆ ವಾತಾವರಣ. ಇದನ್ನ ನಾವು ವಾತಾವರಣ ಅಥವಾ ಹವಾಮಾನ ಅಂತ ಹೇಳಿ ಕರಿತೇವೆ. ಈ ಕೃಷಿಯ ಮೇಲೆ ಯಾವೆಲ್ಲ ಅಂಶಗಳು ವಾತಾವರಣಕ್ಕೆ ಸಂಬಂಧಪಟ್ಟ ಹಾಗೆ ಪರಿಣಾಮವನ್ನ ಬೀರ್ತಾ ಹೋಗುತ್ತವೆ ಅಂತೀರಿ? ನಮ್ಮ ಕೃಷಿ ಸಂಪೂರ್ಣವಾಗಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಿದ್ರೆ, ನಮ್ಮ ಒಂದು ಈ ಹವಾಮಾನದ ಮೇಲೆ ಅಥವಾ ಒಂದು ವಾತಾವರಣದ ಮೇಲ್ಗಡೆನೆ ಅವಲಂಬಿತವಾಗಿರುವುದು. ಈಗ ಒಂದು ವಿಚಾರಕ್ಕೆ ಬರೋದಾದ್ರೆ, ಮುಖ್ಯವಾಗಿ ನಾವು ಕೃಷಿ ಮೇಲೆ ಪ್ರಭಾವ ಬೀಳ್ತಕ್ಕಂಥದ್ದಕ್ಕಿಂತ ಮುಂಚೆ ನಾವು ಈ ಮೋಡ ಕವಿದ ವಾತಾವರಣ ಅಂತ ಹೇಳ್ತೀವಿ ಅಲ್ವಾ. ಅದೇ ರೀತಿ ನಾವು ಏನಾಗುತ್ತಂದ್ರೆ, ಈ ಒಂದೇ ದಿನ ಅತಿ ಹೆಚ್ಚು ಮಳೆ ಆಗ್ತಕ್ಕಂಥದ್ದು, ಇವತ್ತು ಮೋಡ ಕವಿದಿರುತ್ತೆ, ಇನ್ನೊಂದು ಅರ್ಧ ಗಂಟೆಗೆ ಮೋಡ ಇರೋದಿಲ್ಲ, ಆಮೇಲೆ ಕೆಲವು ಟೈಮ್ ಮಳೆ ಅತಿ ಹೆಚ್ಚಾಗಿ ಬಂದ್ಬಿಡುತ್ತೆ, ಕೆಲವು ಟೈಮ್ ಏನಾಗುತ್ತೆ ಮತ್ತೆ ಒಂದು ವಾರಗಟ್ಟಲೆ ಮಳೆ ಇರೋದಿಲ್ಲ. ಈ ಥರದ್ದು ಒಂದು ವ್ಯತ್ಯಾಸಗಳನ್ನ ನಾವು ನೋಡಿದಾಗ ಏನಾಗುತ್ತಂದ್ರೆ, ನಾವು ಮಳೆದೊಂದು ಹೇಳ್ತಾ ಇದ್ದೀವಿ, ಇದೇನು ಮಾಡುತ್ತೆ ನಮ್ಮ ಕೃಷಿ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ಅದರಲ್ಲಿ ಬಹುಮುಖ್ಯವಾಗಿದ್ದಂದ್ರೆ ಮಳೆ, ಎರಡನೇದು ಒಂದು ಬಿಸಿಲಿನ ಪ್ರಖರತೆ ಅಂದ್ರೆ ಬಿಸಿಲು ಎಷ್ಟಿದೆ ಅಂತಕ್ಕಂಥದ್ದು, ಹಾಗೂ ವಾತಾವರಣದಲ್ಲಿ ಉಷ್ಣಾಂಶ ಅಂತಕ್ಕಂಥದ್ದು. ಸರ್, ನಾವು ಟೆಂಪರೇಚರ್ ಅಂತೇಳಿ ನಾವು ಆಡು ಭಾಷೆಯಲ್ಲಿ ಇಂಗ್ಲೀಷಲ್ಲಿ ನಾವು ತುಂಬಾ ಸರಳವಾಗಿ ಯೂಸ್ ಮಾಡೋದು ಟೆಂಪರೇಚರ್ ಅಂತ ಹೇಳ್ತೀವಿ. ಈ ಉಷ್ಣಾಂಶ ಎಷ್ಟಿದೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗೂ ವಾತಾವರಣದಲ್ಲಿ ಇರ್ತಕ್ಕಂಥ ಆರ್ದ್ರತೆ ಸರ್, ಅಂದ್ರೆ ವಾತಾವರಣದಲ್ಲಿ ನೀರಿನಂಶ ಎಷ್ಟಿದೆ ಅಂತಕ್ಕಂಥದ್ದು, ಹಾಗೂ ಗಾಳಿ ವೇಗ, ಹಾಗೂ ಮಣ್ಣಿನ ಒಂದು ಉಷ್ಣಾಂಶ, ಈ ಇಷ್ಟು ಹವಾಮಾನದ ಅಂಶಗಳು ಪರಿಣಾಮ ಬೀಳ್ತಕ್ಕಂಥದ್ದು ಮಾಡುತ್ತೆ ಸರ್. ಈ ಮಳೆಯ ಬಗ್ಗೆ ಹೇಳಿದ್ರಿ, ಮಳೆಯ ಹಂಚಿಕೆ ಹೇಗೆ ಇರುತ್ತೆ? ಮಳೆ ಬಗ್ಗೆ ನಾವು ಹೇಳೋದಾದ್ರೆ, ನಮ್ಮ ದೇಶದಲ್ಲಿ ವಾರ್ಷಿಕ ಸರಾಸರಿ ಮಳೆ ಬಂದ್ಬಿಟ್ಟು 1200 ಮಿಲಿಮೀಟರ್ ಅಂತ ಹೇಳ್ತೀವಿ ಸರ್ ನಾವು. ಅದೇ ರೀತಿ ನಮ್ಮ ಕರ್ನಾಟಕದ್ದು ಬಂದ್ಬಿಟ್ರೆ ನಾವು 1140 ಮಿಲಿಮೀಟರ್ ಅಂತ ಹೇಳ್ತೀವಿ. ನಮ್ಮ ಹಾಸನದ ಬಂದ್ರೆ ನಮಗೆ 1200 ಮಿಲಿಮೀಟರ್ ಅಂತ ಹೇಳ್ತೀವಿ. ನಮ್ಮ ಹಾಸನ ಜಿಲ್ಲಾ ಬೇರೆ ಬೇರೆ ಕಡೆನೂ ಕೂಡ ಬಹಳಷ್ಟು ಕೂಡ ಬೇರೆ ಬೇರೆ ರೀತಿ ಇದೆ ಸರ್. ಉದಾಹರಣೆಗೆ ನಾವು ಹೇಳೋದಾದ್ರೆ, ನಮ್ಮ ಒಂದು ಆಲೂರು ಸಕಲೇಶ್ಪುರ ಭಾಗದಲ್ಲಿ ತಗೊಳ್ಳೋದಾದ್ರೆ, ಅಲ್ಲಿ 2500 mm ವರೆಗೂ ನಮಗೆ ಮಳೆ ಬರ್ತಕ್ಕಂಥದ್ದು. ಹಾಸನ ತಾಲೂಕು ತಗೊಂಡ್ರೆ ನಮಗೆ 1200 mm ಮಳೆ ಆಗ್ತಕ್ಕಂಥದ್ದು. ಚನ್ನರಾಯಪಟ್ಟಣ ತಗೊಂಡ್ರೆ 900 ರಿಂದ 1000 mm ವರೆಗೂ ಬರುತ್ತೆ. ಅರಸೀಕೆರೆ ತಗೊಂಡ್ರೆ 750 ರಿಂದ 800 mm ವರೆಗೂ ಮಳೆ ಇದೆ ಸರ್. ಇದು ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ರೀತಿಲಿ, ನಮ್ಮ ಹಾಸನ ಜಿಲ್ಲೆಯಲ್ಲೇ ಇಷ್ಟೊಂದು ವ್ಯತ್ಯಾಸ ಇದೆ ಸರ್ ಅಲ್ವರ. ಸೊ ಇಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ, ಆ ಮಳೆ ಹಂಚಿಕೆ ಹೆಂಗಾಗಿದೆ, ಒಂದೊಂದು ಭಾಗಕ್ಕೆ ಆಯಾ ಒಂದು ಭೌತಿಕ ಲಕ್ಷಣದ ಮೇಲ್ಗಡೆ ಬೇರೆ ಬೇರೆ ತರ ಹಂಚಿಕೆ ಆಗಿರುತ್ತೆ ಸರ್. ಅದನ್ನ ನೋಡೋದಾದ್ರೆ ಮತ್ತೆ ನಾವು ಇನ್ನೂ ಅದರಲ್ಲಿ ಆಳಕ್ಕೆ ಹೋಗಿ ನೋಡೋದಾದ್ರೆ, ಮಳೆನಲ್ಲಿ ನಾವು ನಮಗೆ ಗೊತ್ತಿರಂಗೆ ಹಿಂಗಾರು ಮತ್ತೆ ಮುಂಗಾರು. ನಮಗೆ ಈ ಮುಂಗಾರು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದು ಅಂತ ನೋಡೋದಾದ್ರೆ, ನಮಗೆ ಜೂನ್ ಮೊದಲನೇ ವಾರದಿಂದ ನಮಗೆ ಅಕ್ಟೋಬರ್ ಮೊದಲನೇ ವಾರದವರೆಗೂ ನಮಗೆ ಈ ಒಂದು ಮಳೆ ಇರುತ್ತೆ ಸರ್, ಮುಂಗಾರು ಮಳೆ ಇರತಕ್ಕಂಥದ್ದು. ಇಲ್ಲಿ ನೋಡಿ, ಮುಂಗಾರು ಮಳೆಯಲ್ಲಿ ಕೂಡ ನಾವು ಬಹಳಷ್ಟು ವ್ಯತ್ಯಾಸಗಳನ್ನ ಹಂಚಿಕೆಗಳನ್ನ ನೋಡ್ತೀವಿ. ನಮಗೆ ಬರ್ತಕ್ಕಂಥ ಸರಾಸರಿ ಮಳೆಯಲ್ಲಿ ಈಗ ನಾವು 1200 mm ನಮ್ಮ ಹಾಸನ ಜಿಲ್ಲೆಗೆ ಮಳೆ ಬರ್ತಕ್ಕಂಥದ್ದು ಅಂತ ಹೇಳಿದ್ವಿ. ಇದರಲ್ಲಿ 71% ಮಳೆ ನಮಗೆ ಮುಂಗಾರಿಂದಾನೇ ಬಂದ್ಬಿಡುತ್ತೆ ಸರ್. ನಾವು ಇನ್ನೂ ಕೆಲವು ಬೇರೆ ಅರ್ಥದಲ್ಲಿ ಹೇಳಬೇಕಾದ್ರೆ ನೈಋತ್ಯ ಮಾರುತಗಳು ಅಂತ ಹೇಳ್ತೀವಿ ಸರ್. ಇದು ನಮಗೆ ಹಿಂದೂ ಮಹಾಸಾಗರದಿಂದ ಸ್ಟಾರ್ಟ್ ಆಗಿ ಈ ತರ ಮೂವ್ ಆಗ್ತಾ ಬರುತ್ತೆ. ಇಲ್ಲಿ ನಮಗೆ ನೋಡ್ತಕ್ಕಂಥದ್ದು ಅತಿ ಹೆಚ್ಚು ಮಳೆ ನಮಗೆ ಈ ಮುಂಗಾರಲ್ಲಿ ಸಿಗ್ತಕ್ಕಂಥದ್ದು. ಆಮೇಲೆ ಇದರಲ್ಲೂ ಕೂಡ ಹಂಚಿಕೆ ಆಗ್ತಕ್ಕಂಥ ಮುಂಗಾರು ಮತ್ತೆ ಹಿಂಗಾರಲ್ಲಿ ಬೇರೆ ಬೇರೆ ತರ ಆಗಿದೆ. ಆಮೇಲೆ ಮುಂಗಾರು ಬೀಳ್ತಕ್ಕಂಥ ಮಳೆ ನಮಗೆ ತುಂಬಾ ಉಪಯೋಗ ಆಗ್ತಕ್ಕಂಥದ್ದು, ಬೆಳೆ ಬೆಳಿಲಿಕ್ಕೆ ಬಹಳ ಅನುಕೂಲ ಆಗ್ತಕ್ಕಂಥದ್ದು. ಆಮೇಲೆ ಹಿಂಗಾರಿನಲ್ಲಿ ನಮಗೆ 28% ನಮಗೆ ಹಿಂಗಾರಿನಲ್ಲಿ ಮಳೆ ಆಗುತ್ತೆ. ಈ ಮಳೆ ಎಲ್ಲಿ ನಮಗೆ ಸಹಾಯ ಆಗುತ್ತೆ ಅನ್ನೋದಾದ್ರೆ, ಉತ್ತರ ಕರ್ನಾಟಕ ಭಾಗದಲ್ಲಿ ನಮಗೆ ಚಳಿಗಾಲದ ಬೆಳೆಗಳನ್ನ ಬೆಳ್ಕೊಳ್ಳಿಕ್ಕೆ ಬಹಳ ಅನುವು ಆಗ್ತಕ್ಕಂಥದ್ದು. ಸೊ ಇದು ಮಳೆ ಬಗ್ಗೆ ನಾವು ಹೇಳೋದಾದ್ರೆ. ಇನ್ನು ಮಳೆಯಲ್ಲಿ ಇನ್ನೊಂದು ತುಂಬಾ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಒಂದಿದೆ ಸರ್. ಅದೇನಪ್ಪ ಅಂತ ಹೇಳಿದ್ರೆ, ರೈತ ಬಾಂಧವರಲ್ಲಿ ನಾನು ಹೇಳೋದೇನಪ್ಪ ಅಂತ ಹೇಳಿದ್ರೆ, ನಾವು ಏನಂತೀವಿ ಅಂದ್ರೆ ಹದದ ಮಳೆ ಅಂತ ಕರಿತೀವಿ ಸಾಮಾನ್ಯವಾಗಿ. ಈ ಹದದ ಮಳೆನ ನಾವು ವೈಜ್ಞಾನಿಕವಾಗಿ ಹೇಳೋದಾದ್ರೆ, ಒಂದು ದಿನದಲ್ಲಿ ಆ ಮಳೆ ಏನಾದರೂ 2.5 mm ಅಂತ, 2.5 mm ಕಿನ ಜಾಸ್ತಿ ಮಳೆ ಬಂತು ಅಂದ್ರೆ ಅದನ್ನ ಒಂದು ಮಳೆ ದಿನ ಅಂತ ಕರಿತೀವಿ ಸರ್. ಅದೇ ರೀತಿ ಅದೇನಾದ್ರೂ ಹದದ ಮಳೆ ಅಂತ ಹೇಳಿದ್ರೆ ನಮ್ಮ ರೈತರಲ್ಲಿ ಏನಂತ ಹೇಳಿದ್ರೆ 1 inch ಮಳೆ ಆಗ್ಬೇಕು ಅಂತ ಹೇಳ್ತೀವಿ. ಇಂಚಿನ ಲೆಕ್ಕಾಚಾರದಲ್ಲಿ ಒಂದು ಹದದ ಮಳೆ ಅಂತಾರೆ ಏನಪ್ಪಾ ಅಂತ ಹೇಳಿದ್ರೆ ಸುಮಾರು ಈ ಗಿಡ ಮರಗಳು, ಈ ನಮ್ಮ ಬೆಳೆಗಳೇನಿದೆಯಲ್ಲ, ಆ ಬೆಳೆಗಳು ಬೇರುಗಳಿದೆಯಲ್ಲ ಸರ್, ಅದು ಸರಿ ಸುಮಾರು ನಮ್ಗೆ 20 centimeter ಆಳದವರೆಗೂ ಹರಡಿರುತ್ತೆ. ಈ 1 inch ಮಳೆ ಬಿದ್ದಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಬೆಳೆಗಳ ಮಳೆ ಅಂತ ಕರಿತೀವಿ. ಯಾಕಂತ ಹೇಳಿದ್ರೆ ಅಷ್ಟು ಭಾಗ ಬೇರುಗಳಿಗೆ ನೀರು ಸಿಗ್ತಕ್ಕಂಥದ್ದು ಈ ಒಂದು 1 inch ಮಳೆ ಬೀಳ್ತಕ್ಕಂಥದ್ರಿಂದ ಆಗುತ್ತೆ ಸರ್. ಇದು ಹತ್ತತ್ರ ನಮ್ಗೆ 2 centimeter ಹತ್ತತ್ರ ಮಳೆ ಆಗ್ಬೇಕು ಸರ್. 2 centimeter ಮಳೆ ಬಂದ್ರೆ ಭೂಮಿ ಎಷ್ಟು ತೇವ ಆಗುತ್ತೆ ಅಂದ್ರೆ ಅಪ್ ಟು 20 centimeter ವರೆಗೂ ನಮ್ಗೆ ತೇವ ಆಗ್ಬಿಡುತ್ತೆ ಸರ್. ಇದು ಬಹಳ ನಮಗೆ ಗಮನಿಸಬೇಕಾಗಿರೋದು, ಮಳೆ ದಿನ ಬೇರೆ, ಬೆಳೆಯ ಮಳೆನೆ ಬೇರೆ, ಇದಾಗುತ್ತೆ ಸರ್. ಸೊ ಇಷ್ಟು ಮಳೆಗಳ ಬಗ್ಗೆ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಮಳೆ ಹಂಚಿಕೆ ಅಂದಾಗ ನಮ್ಗೆ ಈ ಮಳೆ ದಿನಗಳು ನಮ್ಗೆ ಅತಿ ಹೆಚ್ಚು ಇರಬೇಕು ಸರ್. ನಮ್ಗೆ ಇತ್ತೀಚಿನ ದಿನಗಳಲ್ಲಿ ನಾವ್ ಏನ್ ನೋಡ್ತಾ ಇದೀವಿ ಅಂದ್ರೆ ಬಂದ್ರೆ ಮಳೆ ಒಂದೇ ದಿನ ಅತಿ ಹೆಚ್ಚು ಸುರಿದ್ಬಿಟ್ಟು ಆಮೇಲಿಂದ 10 to 20 days ಮಳೆ ಇಲ್ದಂಗೆ ಆಗ್ಬಿಡುತ್ತೆ. 10 days ಮಳೆ ಇಲ್ಲ ಅಂದ್ರೆ ನಮ್ಮ ಬೆಳೆಗಳು ಒಣಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗ್ಬಿಟ್ಟು ಈ ಮಳೆ ದಿನಗಳು ಹೆಚ್ಚಾದಷ್ಟು ಕೂಡ ನಮ್ಗೆ ಬೆಳೆ ಸದೃಢವಾಗಿ ಬರುತ್ತೆ. ಸೊ ಮಳೆ ಹಂಚಿಕೆನಲ್ಲಿ ಒಂದು ಪ್ರದೇಶಕ್ಕೆ ಚೇಂಜ್ ಆಗ್ತಾ ಹೋಗುತ್ತೆ, ಸಮಯಕ್ಕೆ ಚೇಂಜ್ ಆಗ್ತಾ ಹೋಗುತ್ತೆ. ಬಂದ್ರೆ ಒಂದೇ ಸರ ಬಂದು ಸುರಿದು ಹೋಗ್ಬಿಡುತ್ತೆ, ಆಮೇಲೆ ಮಳೆ ಬರ್ದಂಗಾಗುತ್ತೆ. ಇದಿಷ್ಟು ಮಳೆ ಹಂಚಿಕೆಗಳಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶಗಳು ಸರ್. ಹೀಗೆ ಮಳೆ ಹಂಚಿಕೆ ಆಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ಅದರಲ್ಲಾಗ್ತಕ್ಕಂಥ ವ್ಯತ್ಯಾಸಗಳು ಕೂಡ ಹವಾಮಾನದಲ್ಲಿ ಒಂದಷ್ಟು ವ್ಯತ್ಯಾಸಗಳನ್ನು ಉಂಟು ಮಾಡುತ್ತೆ, ಅದು ನಮ್ಮ ಬೆಳೆಯ ಮೇಲೆ ಪರಿಣಾಮವನ್ನು ಬೀರುತ್ತೆ. ಇನ್ನು ಈ ಸೂರ್ಯನ ಬೆಳಕು ಮತ್ತು ವಾತಾವರಣದಲ್ಲಿರತಕ್ಕಂಥ ಉಷ್ಣಾಂಶ ಹಾಗೂ ಆರ್ದ್ರತೆ, ಇವು ಕೂಡ ವಾತಾವರಣದ ಒಂದು ಭಾಗವಾಗಿರುತ್ತೆ. ಇವು ಹೇಗೆ ಪ್ರಭಾವವನ್ನು ಉಂಟು ಮಾಡುತ್ತೆ ಹವಾಮಾನದ ಮೇಲೆ? ಈಗ ನಾನು ಹೇಳೋದಾದ್ರೆ ನಮಗೆ ಎಲ್ಲದಕ್ಕೂ ಮೂಲ ಅಂದರೆ ನಮ್ಮ ಒಂದು ಎನರ್ಜಿ ಅಂತ ಹೇಳ್ತೀವಿ, ಈ ಶಕ್ತಿಗೆ ಮೂಲ ಯಾವುದಪ್ಪ ಅಂತ ಹೇಳಿದ್ರೆ ಸೂರ್ಯನ ಬೆಳಕು. ಎಲ್ಲ ಪ್ರತಿ ಒಂದು ಜೀವ ಸಂಕುಲಕ್ಕೂ ಕೂಡ ಸೂರ್ಯನ ಬೆಳಕು ಬೇಕೇ ಬೇಕು ಅಲ್ವಾ. ಸೊ ಅದರಲ್ಲಿ ಏನಾಗುತ್ತಂದ್ರೆ ಸೂರ್ಯನ ಬೆಳಕು ಎಷ್ಟು ಮಟ್ಟಿಗೆ ಇದೆ, ಈಗ ಒಂದು ದಿನ ನಮಗೆ ಬೇಸಿಗೆಗಾಲ, ಚಳಿಗಾಲ, ಮಳೆಗಾಲ ಅಂತಕ್ಕಂಥದ್ದು ಇರುತ್ತೆ. ನಾವು ನೋಡೋದಾದ್ರೆ ನಮಗೆ ಬೇಸಿಗೆನಲ್ಲಿ ಅತಿ ಹೆಚ್ಚು ಬಿಸಿಲಿರೋದ್ರಿಂದ ಅದ್ರ ಜೊತೆಗೆ ಏನಾದರೂ ನಾವು ಭೂಮಿನಲ್ಲಿ ತೇವಾಂಶ ಚೆನ್ನಾಗಿತ್ತು ಅಂದ್ರೆ ಬೇಸಿಗೆನಲ್ಲಿ ನಾವು ಅತಿ ಹೆಚ್ಚು ಇಳುವರಿ ಪಡಿತಕ್ಕಂಥದ್ದಾಗುತ್ತೆ. ಸೊ ಯಾಕಂತ ಹೇಳಿದ್ರೆ ನಮಗೆ ಸೂರ್ಯನ ಒಂದು ಬೆಳಕನ್ನ ಚೆನ್ನಾಗಿ ಬಳಸ್ಕೊಳ್ತಕ್ಕಂಥ ಶಕ್ತಿ ಗಿಡಗಳಿಗೆ ಇರುತ್ತೆ. ಅದೇನಾದ್ರೂ ವ್ಯತ್ಯಾಸ ಆಯ್ತು ಅಂದ್ರೆ ಅದು ಯಾವ ರೀತಿ ವ್ಯತ್ಯಾಸ ಆಗುತ್ತೆ ಅಂದ್ರೆ ಪ್ರತಿ ಬೆಳೆಗೂ ಕೂಡ ಒಂದು ಕನಿಷ್ಠ ಗರಿಷ್ಠ ಬೆಳಕು ಬೇಕಾಗಿರುತ್ತೆ ಸರ್. ಯಾಕಂದ್ರೆ ಹೂ ಬಿಡ್ಲಿಕ್ಕೆ ಅಂತ ಹೇಳಿ, ಆ ಹೂ ಬಿಡ್ಲಿಕ್ಕೆ ಏನಾದ್ರೂ ಈ ಸೂರ್ಯನ ಪ್ರಖರತೆ, ಈಗ ನೋಡಿ ಚಳಿಗಾಲದಲ್ಲಿ ನಮ್ಗೆ 6 ಗಂಟೆಗೆ ಕತ್ಲಾಗ್ಬಿಡುತ್ತೆ, ಬೇಸಿಗೆನಲ್ಲಿ 6 to 7 ಗಂಟೆ ಆದ್ರೂ ಕೂಡ ನಮ್ಗೆ ಕತ್ಲಾಗಿರೋದಿಲ್ಲ. ಸೊ ಆ ಸೂರ್ಯನ ಬೆಳಕು ವ್ಯತ್ಯಾಸ ಆಗೋದ್ರಿಂದ ಗಿಡದ ಬೆಳವಣಿಗೆ ಕೂಡ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಅದೇ ರೀತಿ ನಾವು ಉಷ್ಣಾಂಶನ ಜೊತೆಲಿ ಸೇರಿಸ್ಕೊಂಡು ಹೇಳೋದಾದ್ರೆ ಪ್ರತಿ ಬೆಳವಣಿಗೆ ಕೂಡ ಈ ಬೆಳಕು ಮತ್ತೆ ಉಷ್ಣಾಂಶದ ಮೇಲ್ಗಡೆ ಡಿಪೆಂಡ್ ಆಗಿರುತ್ತೆ. ಯಾವುದೇ ಗಿಡಗಳು ನೋಡಿದ್ರೆ ಗರಿಷ್ಠ ಉಷ್ಣಾಂಶ ಇಷ್ಟಿರಬೇಕು. ಈಗ ನಾನು ಮೆಕ್ಕೆಜೋಳದ್ದು ಉದಾಹರಣೆ ತಗೊಳೋದಾದ್ರೆ ಮೆಕ್ಕೆಜೋಳಕ್ಕೆ ನಮ್ಗೆ ಟೆಂಪರೇಚರ್ ಎಷ್ಟಿರಬೇಕು ಅಂದ್ರೆ ಉಷ್ಣಾಂಶ ಎಷ್ಟಿರಬೇಕು ಅನ್ನೋದು ನೋಡೋದಾದ್ರೆ ಕನಿಷ್ಠ ಬಂದ್ಬಿಟ್ಟು ನಮ್ಗೆ 20 degrees centigrade ಇರಲೇಬೇಕು. ಆಮೇಲೆ ಅತಿ ಹೆಚ್ಚು ಅಂದ್ರೆ ನಮ್ಗೆ 32 degrees centigrade ಇರಬೇಕು. ಇದಕ್ಕಿಂತ ಜಾಸ್ತಿ ಹೋದ್ರೆ ಏನಾಗುತ್ತೆ, ಇದಕ್ಕಿಂತ ಕಡಿಮೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ, ಜಾಸ್ತಿ ಹೋದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಕಾಳ್ ಕಟ್ಟುವಿಕೆ ಮೊದಲು ಎಫೆಕ್ಟ್ ಆಗ್ಬಿಡುತ್ತೆ. ಆಮೇಲೆ ಆ ಹೂ ಹೊಂಡದ್ದು ಕೂಡ ಪ್ರಾಬ್ಲಮ್ ಆಗುತ್ತೆ, ಬೆಳವಣಿಗೆ ನಿಂತೋಗ್ಬಿಡುತ್ತೆ, ಒಣಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಗಿಡ. ಅದೇ ಏನಾದರೂ ತುಂಬ ಕಡಿಮೆ ಆಯಿತು ಅಂದರೆ ಶೀತ ಬಾಧೆಯಿಂದ ಅದು ಒಳಗಾಗುತ್ತೆ ಸರ್, ಗಿಡ ಒಳಗಾಗಿ ಆ ಸಾಯ್ತಕ್ಕಂಥದ್ದು ಕೂಡ ಆಗುತ್ತೆ. ಈಗ ನಾವು ಹೋದ ವರ್ಷ ನಾನು 2024 ನೋಡ್ಬೋದು, ಮೆಕ್ಕೆಜೋಳಕ್ಕೆ ಕಂಟಿನ್ಯೂಸ್ ಆಗಿ 1 ತಿಂಗಳು ಮಳೆ ಬಂದಾಗ ಬಿಸಿಲೇ ಇರಲಿಲ್ಲ. ಆ ಸಮಯದಲ್ಲಿ ಏನಾಯ್ತು, ಚಿಕ್ಕ ಚಿಕ್ಕ ಗಿಡಗಳೆಲ್ಲವೂ ಕೂಡ ಹಂಗೇಗಾದ್ರೂ ಬೆಳವಣಿಗೆ ಆಗಲಿಲ್ಲ, ಕುಂಠಿತಗೊಂಡ್ಬಿಟ್ಟು. ಸೊ ಇದಕ್ಕೆ ಕಾರಣ ಮಳೆ, ಅದ್ರ ಜೊತೆಗೆ ಉಷ್ಣಾಂಶ, ಆಮೇಲೆ ಸೂರ್ಯನ ಪ್ರಖರತೆ, ಇವೆಲ್ಲವನ್ನು ಸೇರಿ ಗಿಡ ಬೆಳಿಲಿಕ್ಕೆ ಬಿಡಲಿಲ್ಲ. ನಾವೆಲ್ಲ ಗಮನಿಸಿದ್ವಿ, ಎಲ್ಲ ರೈತ ಬಾಂಧವರಿಗೆ ಇದು ಗೊತ್ತಿದೆ, ಹೋದ ವರ್ಷ ಚಿಕ್ಕ ಒಂದು ಮೊಳಕಾಲುದ್ದ ಗಿಡದಲ್ಲೂ ಕೂಡ ಚಿಕ್ಕ ಚಿಕ್ಕದಾಗಿ ಹೂ ಹೊಂಡ್ಬಿಟ್ಟು ಇಳುವರಿನೇ ಬರಲಿಲ್ಲ ಅಂತಕ್ಕಂಥದ್ದು 1-2 ಎಫೆಕ್ಟ್ಗಳು ನಾನು ಹೇಳ್ತಿರ್ತಕ್ಕಂಥದ್ದು. ಇನ್ನು ಬಹಳಷ್ಟು ಎಫೆಕ್ಟ್ಗಳು ಇದೆ ಸರ್. ಆಮೇಲೆ ಆರ್ದ್ರತೆ ಅನ್ನೋದು ಅನ್ನಿದ್ರೆ, ಆರ್ದ್ರತೆ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ವಾತಾವರಣದಲ್ಲಿ ನೀರಿನ ಅಂಶ. ಈಗ ನಾವು ಮಂಗಳೂರಿಗೆ ಹೋದ್ರೆ ಸುಮಾರು ಸರಿ ಏನಂತೀವಿ, ತುಂಬಾ ಧಗೆ ಇದೆ ಅಂತ ಬಹಳ ಬೇವಿತೀವಿ. ಅದೇ ನಮ್ಮ ಬೇರೆ ಕಡೆ ಬಂದಾಗ ಏನಾಗುತ್ತೆ, ಬಿಸಿ ಗಾಳಿ ಬರ್ತಿರುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಬಿಸಿ ಗಾಳಿನಲ್ಲಿ ಏನಿರುತ್ತೆ ಅಂದ್ರೆ ನೀರಿನ ಅಂಶ ಕಡಿಮೆ ಇರುತ್ತೆ. ಸೊ ಈ ನೀರಿನಂಶ ಯಾವಾಗ ಜಾಸ್ತಿ ಇರುತ್ತೋ ಅದ್ರ ಜೊತೆಗೆ ಬಿಸಿಲು ಜಾಸ್ತಿ ಇರುತ್ತೋ ಅವಾಗ ಏನಾಗುತ್ತಂದ್ರೆ ಇದು ಸುಮಾರು ರೋಗಗಳಿಗೆ ಒಂದು ನಾಂದಿ ಹಾಡುತ್ತೆ. ಸೊ ಇದು ಒಂದು ನಮ್ಗೆ ಆರ್ದ್ರತೆ ತುಂಬಾ ಬೇಕಾಗಿರ್ತಕ್ಕಂಥದ್ದು. ಅದೇ ರೀತಿ ಗಾಳಿಯ ವೇಗ, ಗಾಳಿಯ ದಿಕ್ಕು ಕೂಡ ತುಂಬಾ ಒಂದು ಪ್ರಭಾವ ಬೀರ್ತಕ್ಕಂಥದ್ದು. ಆಮೇಲೆ ಮಣ್ಣಿನ ಉಷ್ಣಾಂಶ, ಮಣ್ಣಿನ ಉಷ್ಣಾಂಶನೂ ಕೂಡ ಬಹಳ ಒಂದು ಪ್ರಭಾವ ಬೀರ್ತಕ್ಕಂಥದ್ದು. ಈಗ ನಾವು ಯಾವುದೇ ಒಂದು ಗಿಡ ಮೊಳಕೆ ಹೊಡಿಬೇಕು ಅಂದ್ರೆ ಅದಕ್ಕೆ ಉಷ್ಣಾಂಶ ಬೇಕೇ ಬೇಕು. ಆ ಉಷ್ಣಾಂಶ ಜಾಸ್ತಿ ಆದ್ರೂ ಕೂಡ ಆ ಮೊಳಕೆ ಹೊಡೆಯೋದು ಕುಂಠಿತ ಆಗುತ್ತೆ, ಕಡಿಮೆ ಇದ್ರೂ ಕೂಡ ಕುಂಠಿತ ಆಗುತ್ತೆ. ನಾವೆಲ್ಲ ಗಮನಿಸಿರ್ಬೋದು, ನಾವು ಹೊಲದಲ್ಲಿ ಬಿತ್ತನೆ ಮಾಡ್ಬರ್ತೀವಿ, ಆ ಇಷ್ಟು ದಿನಕ್ಕೆ ಮೊಳಕೆ ಹೊಡಿಬೇಕು ಅಂತ ಅಂತಿರ್ತೀವಿ, ಕೆಲವು ಟೈಮ್ ಏನಾಗುತ್ತೆ ಸೂರ್ಯನ ಪ್ರಖರತೆ ಇಲ್ಲ, ಉಷ್ಣಾಂಶ ಇಲ್ಲ ಅಂದಾಗ ಏನಾಗುತ್ತೆ, 8 ದಿನಕ್ಕೆ ಬರೋ ಗಿಡ 10-12 ದಿನ ತಗೊಂಡ್ಬಿಡುತ್ತೆ. ಸೊ ಈ ತರದನ್ನೆಲ್ಲ ನಾವು ನೋಡ್ತಿರ್ತೀವಿ. ಸೊ ಮಣ್ಣಿನ ಉಷ್ಣಾಂಶನೂ ಕೂಡ ಬಹುಮುಖ್ಯ ಪಾತ್ರ ವಹಿಸುತ್ತೆ ಗಿಡಗಳ ಬೆಳವಣಿಗೆನಲ್ಲಿ. ಅದ್ರ ಜೊತೆಗೆ ಸಾಕಷ್ಟು ಸೂಕ್ಷ್ಮಾಣುಜೀವಿಗಳು ಈ ಮಣ್ಣಿನ ಒಂದು ಉಷ್ಣಾಂಶದ ಮೇಲ್ಗಡೆ ಆಧಾರ ಆಗಿರುತ್ತೆ ಸರ್. ಹೀಗೆ ಈ ಸೂರ್ಯನ ಬೆಳಕು, ವಾತಾವರಣದ ಉಷ್ಣಾಂಶ ಮತ್ತೆ ಆರ್ದ್ರತೆ ಅನ್ನುವಂಥದ್ದು ನಮ್ಮ ಕೃಷಿಯ ಬೆಳೆಗಳ ಮೇಲೆ ಪರಿಣಾಮವನ್ನ ಉಂಟು ಮಾಡುತ್ತೆ. ಈ ಹವಾಮಾನ ಮುನ್ಸೂಚನೆ ಬಗ್ಗೆ ನಾವು ಹೆಚ್ಚೆಚ್ಚು ಕೇಳ್ತಾ ಇರ್ತೇವೆ, ಅದು ಹೆಚ್ಚು ಉಪಯುಕ್ತ ಅನ್ನುವಂಥದ್ದು ಕೂಡ ಇದೆ. ಹವಾಮಾನ ಮುನ್ಸೂಚನೆ ಅಂತ ಅಂದ್ರೆ ಏನು? ಈಗ ನಾವು ಇಷ್ಟೊತ್ತು ನಾವು ಏನ್ ಚರ್ಚೆ ಮಾಡಿದ್ವಿ, ಮಳೆ, ಬಿಸಿಲು, ಉಷ್ಣಾಂಶ, ಗಾಳಿ, ಮತ್ತೊಂದು ಎಲ್ಲಾನು ಕೂಡ ನಾವು ಚರ್ಚೆ ಮಾಡಿದ್ರಲ್ಲಿ ಈ ಅಂಶಗಳನ್ನ ನಮ್ಗೆ ಕೃಷಿಗೆ ಅನುಕೂಲವಾಗುವಂತೆ ಮುಂಚಿತವಾಗಿಯೇ ನಾವು ವರದಿ ಮಾಡ್ತಕ್ಕಂಥದ್ದನ್ನ ನಾವು ಹವಾಮಾನ ಮುನ್ಸೂಚನೆ ಅಂತ ಹೇಳ್ತೀವಿ. ಇದು ಎಲ್ಲಾ ರೈತರಿಗೂ ಕೂಡ ಸಿಗಬೇಕು, ಎಲ್ಲಾ ರೈತರಿಗೂ ಕೂಡ ಇದು ತಲುಪಬೇಕು. ಎಲ್ಲಾ ಇಂಡಸ್ಟ್ರಿಯಲ್ಗಳಾಗಿರ್ಬೋದು ಅಥವಾ ಯಾವುದೇ ಒಂದು ವಿಧಾನಕ್ಕಾಗಿರ್ಲಿ ಈ ವಿಚಾರ ತಿಳಿದು ಬಿಡಬೇಕು ಅಂತೇಳಿ. ಎಲ್ಲದು ಮಳೆ ಯಾವಾಗ ಬರುತ್ತೆ, ಮುಂದಿನ 10 ದಿನಗಳಲ್ಲಿ ಮಳೆ ಏನಿದೆ, ಅಥವಾ ಮುಂದಿನ 10 ದಿನದಲ್ಲಿ ಯಾವ ರೀತಿ ಉಷ್ಣಾಂಶ ಇರ್ತಕ್ಕಂಥದ್ದು. ಈಗ ನಾವು ಹೇಳೋದಾದ್ರೆ ಈಗ ಉಷ್ಣಾಂಶದ ಹವೆಗಳು ಅಂತ ಹೇಳ್ತೀವಿ, ಉಷ್ಣಾಂಶದ ಗಾಳಿ ಬೀಸ್ತಕ್ಕಂಥದ್ದು, ಅತಿ ಹೆಚ್ಚು ಉಷ್ಣಾಂಶದ ಗಾಳಿ ಬೀಸ್ತಕ್ಕಂಥದ್ದು ಅಂತ ಹೇಳ್ತೀವಿ. ಅವು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂಥೇಳಿ ನಾವು ಈ ಮುಂಚಿತವಾಗಿಯೇ ನಾವು ವರದಿ ಮಾಡ್ತಕ್ಕಂಥದ್ದನ್ನ ಹವಾಮಾನ ಮುನ್ಸೂಚನೆ ಅಂತ ಕರಿತೀವಿ. ಇದರಲ್ಲಿ ಬಹಳಷ್ಟು ಥರದಿದೆ ಸರ್. ಇದರಲ್ಲಿ ಅಲ್ಪಾವಧಿ ಮುನ್ಸೂಚನೆ, ಆಮೇಲೆ ಮಧ್ಯಮಾವಧಿ ಮುನ್ಸೂಚನೆ, ಆಮೇಲೆ ದೀರ್ಘಾವಧಿ ಮುನ್ಸೂಚನೆ. ಈ ಅಲ್ಪಾವಧಿ ಮುನ್ಸೂಚನೆಯಲ್ಲಿ ನಮಗೆ ಮುಂದಿನ 2 ಗಂಟೆಗಳಿಂದ ಮುಂದಿನ 5 ದಿನಗಳವರೆಗೆ ನಮಗೆ ಈ ಹವಾಮಾನದ ಮುನ್ಸೂಚನೆ ವರದಿ ನಮಗೆ ಸಿಕ್ಕಿಬಿಡುತ್ತೆ. ಅದರಿಂದ ನಾವು ಕೃಷಿಯಲ್ಲಿ ಮಾಡ್ತಕ್ಕಂಥ ಕೆಲವು ಚಟುವಟಿಕೆಗಳನ್ನ ಅವಾಗಲೇ ಮಾಡಿಬಿಡಬೇಕು ಅಥವಾ ಮುಂದೂಡಬೇಕು ಅಂತಕ್ಕಂಥದ್ದು ನಾವು ಡಿಸೈಡ್ ಮಾಡ್ಬೋದು. ಅದ್ರ ಜೊತೆಗೆ ಎರಡನೇದು ನಾವು ಮಧ್ಯಮಾವಧಿ ಮುನ್ಸೂಚನೆ ಅಂದ್ರೆ ಸಾಮಾನ್ಯವಾಗಿ 3-5 ದಿನ ಅಂತೀವಿ, ಅದು 2 ದಿನ, ಇದು 3-5 ದಿನ ಅಂತೀವಿ. ಅದೇ ತರ 10 ದಿನದಿಂದ ಮೇಲ್ಪಟ್ಟು ಇದೇನೇನು ಬರುತ್ತೋ ಮುನ್ಸೂಚನೆಗಳು ಬರುತ್ತೋ ಅದೆಲ್ಲವನ್ನು ಕೂಡ ನಾವು ದೀರ್ಘಾವಧಿ ಮುನ್ಸೂಚನೆ ಅಂತ ಕರಿತೀವಿ. ಮುಂದಿನ 10 ದಿನಗಳಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದನ್ನ. ಇನ್ನೊಂದು ಹೇಳಬೇಕಂದ್ರೆ ನಮ್ಮ ಭಾರತದಲ್ಲಿ ಮಧ್ಯಮಾವಧಿ ಮುನ್ಸೂಚನೆ ತುಂಬಾ ಪ್ರಚಲಿತವಾಗಿರ್ತಕ್ಕಂಥದ್ದು ಸರ್. ಅಂದ್ರೆ ಮುಂದೆ ಬರ್ತಕ್ಕಂಥ 2-5 ದಿನಗಳವರೆಗೆ ಏನೇನಾಗುತ್ತೆ ಅಂತಕ್ಕಂಥದ್ದು ಅತಿ ಹೆಚ್ಚು ಪ್ರಚಲಿತವಾಗಿರ್ತಕ್ಕಂಥ ಅಂಶ. ಸೊ ಇವು ನಾವು ಹವಾಮಾನದ ಮುನ್ಸೂಚನೆಯ ಬಗ್ಗೆ ಇರ್ತಕ್ಕಂಥ ಇದು ಸರ್. ಮುಂಚಿತವಾಗಿ ಗೊತ್ತಾದ್ರೆ ನಮ್ಗೆ ಅನುಕೂಲ ಆಗ್ತಕ್ಕಂಥದ್ದು. ಈ ಹವಾಮಾನ ಮುನ್ಸೂಚನೆಯನ್ನ ಆಧರಿಸಿ ಕೃಷಿ ಚಟುವಟಿಕೆಗಳು ಹೇಗೆ ನಡೆಯುತ್ತೆ, ಇದರಿಂದ ಏನು ಪ್ರಯೋಜನಗಳು ದೊರಕುತ್ತೆ? ಹೌದು ಸರ್, ಇದರಲ್ಲಿ ನಾನು ಈಗ ಹೇಳ್ದೆ ನಿಮ್ಗೆ ಈ ಮಳೆಯನ್ನ ಆಧರಿಸಿ ಕೆಲವೊಂದು ಎಲ್ಲಾ ಕೃಷಿ ಚಟುವಟಿಕೆಗಳು ಏನಿರುತ್ತೆ ಅಂದ್ರೆ ನಮ್ಗೆ ಮಳೆಯನ್ನ ಆಧರಿಸಿ ಮಾಡ್ತಕ್ಕಂಥದ್ದು. ಈ ಮಳೆಯನ್ನ ಆಧರಿಸಿ ಕೃಷಿ ಚಟುವಟಿಕೆಗಳನ್ನ ನಾವು ಪ್ರಾರಂಭಿಸ್ಬೇಕಾದ್ರೆ ನಾವು ಕಾಲಕ್ಕೆ ತಕ್ಕಂತೆನೆ ಮಾಡ್ಬೇಕಾಗತ್ತೆ. ಈಗ ನಾವು ಮುಂಗಾರು ನಮ್ಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದಾದ್ರೆ ಜೂನ್ 1ನೇ ವಾರದಿಂದ ಸ್ಟಾರ್ಟ್ ಆಗುತ್ತೆ. ಆ ಸಮಯದಲ್ಲಿ ನಾವು ಯಾವ ಯಾವ ಕೃಷಿ ಚಟುವಟಿಕೆಗಳನ್ನ ಮಾಡಬಹುದು ಅಂತೇಳಿ, ಬಿತ್ತನೆದಾಗಿರ್ಬೋದು, ಆಮೇಲೆ ಕಳೆ ತೆಗಿಬೇಕಾದ್ರೆ, ಈಗ ನಮ್ಗೆ ಕಳೆ ತೆಗಿಬೇಕಂದ್ರೆ ಅಥವಾ ಕುಂಟೆ ಹೊಡಿಬೇಕು ಅಂದ್ರೂ ಕೂಡ ನಮ್ಗೆ ಭೂಮಿಲಿ ತೇವಾಂಶ ಇರಬೇಕು. ಮುಂದಿನ ದಿನಗಳಲ್ಲಿ ಮಳೆ ಇಲ್ಲ ಅಂತ ಹೇಳಿದ್ರೆ ನಾನು ಕುಂಟೆ ಹೊಡಿಲಿಕ್ಕೆ ಆಗೋದಿಲ್ಲ ಅಲ್ವಾ, ತುಂಬಾ ಒಣಗಿರೋ ನೆಲದಲ್ಲಿ ನಾವು ಕುಂಟೆ ಹೊಡಿಯಕ್ಕಾಗೋದಿಲ್ಲ. ಆಮೇಲೆ ಮಳೆ ಬಂದು ತುಂಬಾ ಹಸಿ ಆದ್ರೂ ಕೂಡ ಕುಂಟೆ ಹೊಡಿಯಕ್ಕಾಗೋದಿಲ್ಲ. ಸೊ ಈ ತರದನ್ನ ನಾವು ನೋಡ್ಕೊಂತಕ್ಕಂಥದ್ದು. ಅದೇ ರೀತಿ ನಾವು ತೇವಾಂಶ ಆಧಾರದ ಮೇಲೆ, ಭೂಮಿಲಿ ಇರ್ತಕ್ಕಂಥ ತೇವಾಂಶದ ಆಧಾರದ ಮೇಲೆ ಬೆಳೆಗಳನ್ನ ನಿರ್ಧರಿಸ್ತಕ್ಕಂಥದ್ದು, ಯಾವ ಬೆಳೆ ನಾನು ಬೆಳಿಬಹುದು ಅಂತಕ್ಕಂಥ ನಿರ್ಧರಿಸೋದಕ್ಕೆ ನಮ್ಗೆ ತುಂಬಾ ಸಹಾಯ ಆಗ್ತಕ್ಕಂಥದ್ದು. ಆಮೇಲೆ ಕೆಲವೊಂದು ಬೇಸಾಯದ ನಡುವೆ ನಮ್ಮ ಈಗ ಬೆಳೆಗಳನ್ನ ಬೆಳೀತಾ ಇರ್ತೀವಿ, ಆ ಬೆಳೆಗಳ ನಡುವೆ ಬರ್ತಕ್ಕಂಥ ಕೆಲವು ಆ ಮಳೆ ಇಲ್ಲದೆ ಇರ್ತಕ್ಕಂಥ ದಿನಗಳು ಅಥವಾ ಒಣ ಹವೆಗಳನ್ನ ಅಂತ ಹೇಳ್ತೀವಿ, ಅಥವಾ ಕೆಲವು ಶಾರ್ಟ್ ಟರ್ಮ್ ಡ್ರೌಟ್ ಅಂತ ಕರಿತೀವಿ ಸರ್ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ. ಅಂದ್ರೆ ಕೆಲವು ದಿನಗಳಿಗೋಸ್ಕರ ಮಳೆ ಇಲ್ಲದೆ ಇರತಕ್ಕಂಥದ್ದು ಆಗ್ತಕ್ಕಂಥದ್ದು, ಮಳೆಯ ಕೊರತೆ ಅಂತೇಳಿ. ಬೆಳೆ ಇದ್ದಾಗ ಮಳೆಯ ಕೊರತೆ ಬಂದಾಗ ನಾವು ಏನೇನ್ ಕ್ರಮಗಳನ್ನ ತಗೋಬೇಕು ಅಂತೇಳಿ, ಅದ್ರ ಜೊತೆಗೇನೆ ಗೊಬ್ಬರಗಳನ್ನ ಅಥವಾ ಕೀಟನಾಶಕಗಳನ್ನ ಕಳೆನಾಶಕಗಳನ್ನ ನಾವು ಬಳಸ್ತಾ ಇದೀವಿ ಅಂದ್ರೂ ಕೂಡ ಅವಾಗ್ಲೂ ಕೂಡ ನಾವು ಈ ಹವಾಮಾನ ಮುನ್ಸೂಚನೆ ಆಧಾರದ ಮೇಲೆನೆ ಬಳಸ್ಬೇಕಾಗುತ್ತೆ. ಇದನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ನಾನು ಹೋದ ವರ್ಷ ನಮ್ಗೆ ಏನಾಗಿತ್ತು ಅಂದ್ರೆ, ತುಂಬಾ ಮಳೆ ಬರ್ತಿರ್ಬೇಕಾದ್ರೆ ನಮ್ಮ ಈ ಕಾಫಿ ಪ್ಲಾಂಟೇಶನ್ ಅಲ್ಲಿ ನಾವು ಯೂರಿಯಾನ ಅಪ್ಲೈ ಮಾಡಬೇಡಿ ಅಂತ ಹೇಳಿ ಅನೌನ್ಸ್ ಮಾಡಿದ್ರೆ ಸರ್ ಅಲ್ವರ. ಸೊ ಅದೇನಕ್ಕಪ್ಪ ಅಂತ ಹೇಳಿದ್ರೆ ಅತಿ ಹೆಚ್ಚು ಮಳೆ ಬರ್ತಿರ್ಬೇಕಾದ್ರೆ ನಾವು ಈ ಗೊಬ್ಬರಗಳನ್ನು ಹಾಕಿದಾಗ ಏನಾಗುತ್ತೆ ಅಂದ್ರೆ ಅದು ಉಪಯೋಗ ಆಗೋದಿಲ್ಲ, ಕೊಚ್ಕೊಂಡು ಹೋಗ್ಬಿಡುತ್ತೆ, ಅದು ಕೊಚ್ಕೊಂಡು ಹೋಗ್ಬಿಡುತ್ತೆ. ಸೊ ಈ ತರ ನಾವು ಮಳೆ ಆಧರಿಸಿದ್ರೆ ಮಳೆನ ಮುನ್ಸೂಚನೆ ನಮ್ಗಿದ್ರೆ ನಾವು ಇವುಗಳನ್ನ ಒಂದು ಕಡಿಮೆ ಮಾಡಬಹುದು ಅಥವಾ ಅದನ್ನ ಅವಾಯ್ಡ್ ಮಾಡಬಹುದು. ಮತ್ತೆ ಅದಾದ ನಂತರ ನಮಗೆ ಒಳ್ಳೆ ದಿನಗಳು ನೋಡ್ಕೊಂಡು ನಾವು ಗೊಬ್ಬರಗಳನ್ನ ಕೊಟ್ಕೋಬಹುದು. ಅದೇ ತರ ಕಳೆನಾಶಕಗಳಾಗಿರ್ಬೋದು, ಕೀಟನಾಶಕಗಳಾಗಿರ್ಬೋದು, ಇವನ್ನೆಲ್ಲ ನಾವು ಬಳಸಬೇಕಾದ್ರೆ ಗಾಳಿ ವೇಗ ತುಂಬಾ ಜಾಸ್ತಿ ಇತ್ತು ಅಂದಾಗ ನಾವು ಕಳೆನಾಶಕ ಕೀಟನಾಶಕಗಳನ್ನ ಬಳಸೋದು ಸರಿ ಆಗೋದಿಲ್ಲ ಸರ್. ಆಮೇಲೆ ಕೃಷಿಯಲ್ಲಿ ನಾವು ಇತ್ತೀಚಿನ ದಿನ ತುಂಬಾ ವೆಚ್ಚ ಮಾಡ್ತಾ ಇದೀವಿ. ನಾವು ಒಂದ್ ಬೆಳೆ ಬೆಳಿಬೇಕು ಅಂದ್ರೆ ಅದ್ರ ಎಷ್ಟು ಲಾಭ ತೆಗಿತಿದ್ವೋ ಅಷ್ಟೇ ಖರ್ಚನ್ನು ಕೂಡ ಮಾಡ್ತಿದೀವಿ. ಸೊ ಈ ತರದ ಖರ್ಚುಗಳನ್ನ ನಾವು ತಗ್ಸಲಿಕ್ಕೆ ನಮ್ಗೆ ಹವಾಮಾನದ ಮುನ್ಸೂಚನೆ ಬಹಳ ಅನುವು ಆಗುತ್ತೆ ಅಂತ ನಾವು ಹೇಳಿ. ಆಮೇಲೆ ಕೊಯ್ಲಿಗೆ ಬಂದಾಗ ನಾವು ಕಟಾವು ಮಾಡ್ಬೇಕಾದ್ರೆ ಮುಂದಿನ 5-6 ದಿನದಲ್ಲಿ ನಮ್ಗೆ ಮಳೆ ಬರುತ್ತೆ ಅನ್ನೋದಾದ್ರೆ, ಸೊ ಅವಾಗ ನಾವೇನ್ ಮಾಡ್ಬೋದು ಅಂದ್ರೆ ಒಂದಿನ ಮುಂಚೆನೆ ನಾವು ಕಟಾವು ಮಾಡಿ ಬೆಳೆ ಏನಾದ್ರು ಚೆನ್ನಾಗಿ ಮಾಗಿದ್ರೆ ಮುಂಚೆನೆ ಒಂದಿನ ಕಟಾವು ಮಾಡಿ ನಮ್ಮ ಬೆಳೆಗಳನ್ನ ನಾವು ಸಂರಕ್ಷಣೆ ಮಾಡ್ಕೋಬಹುದು. ಸೊ ಇದು ನಾವು ಕೊಯ್ಲು ಟೈಮಲ್ಲಿ ಅಥವಾ ಸಂಸ್ಕರಣೆ ಟೈಮಲ್ಲಿ ಈ ಮುನ್ಸೂಚನೆ ಇದ್ರೆ ನಾವು ಇವನ್ನೆಲ್ಲ ಅವಾಯ್ಡ್ ಮಾಡಬಹುದು. ಹೀಗೆ ಈ ಹವಾಮಾನವನ್ನ ಆಧರಿಸಿ ಕೃಷಿ ಚಟುವಟಿಕೆಗಳನ್ನ ಮಾಡ್ತಕ್ಕಂಥದ್ದು ಅನೇಕ ಪ್ರಯೋಜನಗಳನ್ನ ಉಂಟು ಮಾಡುತ್ತೆ. ಕೃಷಿಯ ಮೇಲೆ ಹವಾಮಾನದ ಪ್ರಭಾವ ಹೇಗಿರುತ್ತೆ ಅದು? ಈಗ ಒಂದು ಉದಾಹರಣೆ ಕೊಡಬೇಕಾದ್ರೆ ನಾವು ಭತ್ತದಲ್ಲಿ ಒಣಹವೆ ಏನಾದರೂ ಮುಂದುವರಿತು ಅಂದ್ರೆ, ತುಂಬಾ ಒಣ ಹವೆ ಮುಂದುವರಿತು ಅಂದ್ರೆ ಅಲ್ಲಿ ಥ್ರಿಪ್ಸ್ ಅಂತಕ್ಕಂಥದ್ದು ಕೀಟ ಅದು ಅದ್ರ ಬಾಧೆ ಜಾಸ್ತಿ ಆಗ್ತಕ್ಕಂಥದ್ದು ರಿಪೋರ್ಟ್ ಆಗಿದೆ ಸರ್. ಅದೇ ರೀತಿ ನಾವು ಬ್ಲಾಸ್ಟ್ ಅಂತೀವಿ, ಬೆಂಕಿ ರೋಗ ಅಂತ ಹೇಳ್ತೀವಿ, ವಾತಾವರಣದಲ್ಲಿ ಆರ್ದ್ರತೆ ಜಾಸ್ತಿ ಆಗಿ ಟೆಂಪರೇಚರ್ ಜಾಸ್ತಿ ಇತ್ತು ಅಂದಾಗ ಅವಾಗ ಈ ಬೆಂಕಿ ರೋಗ ಉಲ್ಬಣ ಆಗ್ತಕ್ಕಂಥದ್ದನ್ನ ನೋಡಿದೀವಿ. ಇವನ್ನೆಲ್ಲ ನಾವು ಗೊತ್ತಿತ್ತು ಅಂದಾಗ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಕ್ರಮಗಳನ್ನ ಅನುಸರಿಸಬಹುದು ಅಂತಕ್ಕಂಥದ್ದು. ಅದೇ ತರ ನಾವು ಬೂದಿ ರೋಗ ಬರುತ್ತೆ ಕೆಲವೊಂದು ತರಕಾರಿಗಳಲ್ಲಿ, ಆಮೇಲೆ ಕಡಲೆಕಾಯಿಯಲ್ಲಿ ನಟೆ ರೋಗ ಅಂತ ಬರುತ್ತೆ. ಇವೆಲ್ಲವೂ ವಾತಾವರಣದಲ್ಲಿ ಒಣಹವೆ ಜಾಸ್ತಿ ಆಯ್ತು ಅಂದಾಗ, ಉಷ್ಣಾಂಶ ಜಾಸ್ತಿ ಆಯ್ತು ಅಂದಾಗ ಬರ್ತಕ್ಕಂಥದ್ದು. ಈಗ ಮಾವಲ್ಲಿ ಹೂ ಬಿಡ್ತಕ್ಕಂಥ ಸಮಯ, ಇವಾಗ ಏನಾದರೂ ಒಣಹವೆ ಜಾಸ್ತಿ ಆಯ್ತು ಅಂದಾಗ, ಗಾಳಿಯಲ್ಲಿ ತೇವಾಂಶ ಜಾಸ್ತಿ ಆಯ್ತು ಅಂದಾಗ ಹೂ ಉದ್ರದ್ದು ತುಂಬ ಜಾಸ್ತಿ ಆಗ್ಬಿಡುತ್ತೆ. ಆಮೇಲೆ ಕೆಲವೊಂದು ಕೀಟಗಳು ಈ ಜಿಗಿ ಹುಳ ಅಂತ ಕರಿತೀವಿ, ಆ ಜಿಗಿ ಹುಳನೂ ಕೂಡ ಜಾಸ್ತಿ ಆಗ್ತಕ್ಕಂಥದ್ದು ನಾವು ಮಾವಲ್ಲಿ ನೋಡ್ತಕ್ಕಂಥದ್ದು. ಆಮೇಲೆ ಬೂದಿ ರೋಗ ಕಾಯಿ ಕಚ್ಚೋದನ್ನೇ ಕಡಿಮೆ ಮಾಡಿಬಿಡುತ್ತೆ ಸರ್. ಸೊ ಈ ಥರದನ್ನ ನಾವು ಮುಂಚಿತವಾಗಿ ನಮಗೆ ಗೊತ್ತಿದ್ರೆ ಅದಕ್ಕೆ ನಾವು ಕ್ರಮಗಳನ್ನ ಮಾಡಿ ಅದರ ಲಾಸಿಂದ ನಾವು ಹೊರಬರಬಹುದು ಅಂತಕ್ಕಂಥದ್ದು ಒಂದು ಮುಖ್ಯವಾದ ಅಂಶ ಸರ್. ಇನ್ನು ಕೃಷಿಯಲ್ಲಿ ಹವಾಮಾನ ಬದಲಾವಣೆಯನ್ನ ನಿವಾರಿಸ್ತಕ್ಕಂತಹ ಉಪಾಯಗಳು ಯಾವ್ಯಾವಿದಾವೆ? ಇದರಲ್ಲಿ ಒಂದು ಸರಿಯಾದ ಸಮಯದ ಬಿತ್ತನೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾಕಂತೇಳಿ ನಾವು ಬಿತ್ತನೆ 1 ಅಥವಾ 2 ದಿನ ನಾವು ತಡ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಮುಂದೆ ನಮ್ಗೆ ಬೀಜ ಕಾಳು ತುಂಬಾ ಅಂತ ಸಮಯದಲ್ಲಿ ಮಳೆ ನೀರಿನ ಕೊರತೆ ಆಗಬಹುದು. ಸೊ ಹಾಗಾಗ್ಬಿಟ್ಟು ನಾವು ಸರಿಯಾದ ಸಮಯಕ್ಕೆ ಬಿತ್ತನೆ ಅಥವಾ ನಾಟಿನ ಮಾಡ್ಕೊಳ್ತಕ್ಕಂಥದ್ದು ಒಂದು. ಆದಷ್ಟು ಕೂಡ ನಾವು ದೀರ್ಘಾವಧಿ ತಳಿಗಳನ್ನ ಬೆಳೆಯೋದ್ರಿಂದ ಹೆಚ್ಚಿನ ತಾಪಮಾನ ಬಾಧೆನ ಕಡಿಮೆ ಮಾಡಬಹುದು. ಈ ದೀರ್ಘಾವಧಿ ತಳಿಗಳಂದ್ರೆ ಮತ್ತೆ ಅಲ್ಪಾವಧಿ ತಳಿಗಳು, ಮಧ್ಯಮಾವಧಿ ತಳಿಗಳು, ದೀರ್ಘಾವಧಿ ತಳಿಗಳು ಬರುತ್ತೆ. ಸೊ ಇಲ್ಲಿ ದೀರ್ಘಾವಧಿ ತಳಿಗಳ ಪಾತ್ರ ಬಹಳ ಚೆನ್ನಾಗಿರುತ್ತೆ. ಯಾಕಂದ್ರೆ ದೀರ್ಘಾವಧಿ ತಳಿಗಳಲ್ಲಿ ಹೆಚ್ಚಿನ ಒಂದು ಇಳುವರಿ ಕೊಡ್ತಕ್ಕಂಥದ್ದು ಒಂದು ಗುಣ ಇರುತ್ತೆ, ಅದ್ರ ಜೊತೆಗೆ ಉಷ್ಣಾಂಶನ ತಡ್ಕೊಳ್ತಕ್ಕಂಥ ಒಂದು ಅಂಶನೂ ಕೂಡ ಚೆನ್ನಾಗಿರುತ್ತೆ. ಸೊ ಇಲ್ಲಿ ದೀರ್ಘಾವಧಿ ತಳಿಗಳನ್ನ ಬಳಸ್ತಕ್ಕಂಥದ್ದನ್ನ ಆಗ್ಬೇಕು. ಆಮೇಲೆ ಗೊಬ್ಬರಗಳನ್ನ ಕೊಡಬೇಕಾದ್ರೆ ಸಮರ್ಥ ರೀತಿಯಾಗಿ ನಾವು ಬೆಳೆಗಳಿಗೆ ಈ ಗೊಬ್ಬರಗಳನ್ನ ಕೊಡಬೇಕಾಗಿದೆ. ಅದರಲ್ಲೂ ಕೂಡ ರಸಗೊಬ್ಬರಗಳನ್ನು ನಾವು ಕೊಟ್ಟಾಗ ಅದು ಸರಿಯಾಗಿ ಬಳಕೆ ಆಗ್ತಕ್ಕಂಥದ್ದು ಆಗ್ಬೇಕು. ಆಮೇಲೆ ಅವಾಗ ತೇವಾಂಶ ಇರ್ತಕ್ಕಂಥದ್ದನ್ನ ನೋಡ್ಕೊಂಡು ನಾವು ಕೊಡಬೇಕು, ಅಥವಾ ನಾವು ಕೊಟ್ಟಾದ್ಮೇಲೆ 1 ಅಥವಾ 2 ದಿನದಲ್ಲಿ ಮಳೆ ಬರಬೇಕು. ಸೊ ಈ ಮುನ್ಸೂಚನೆ ಇತ್ತು ಅಂದ್ರೆ ನಮ್ಗೆ ಗೊಬ್ಬರ ಹುಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅದೇ ತರ ನಾವು ಸಾಕಷ್ಟು ನಾವು ಹೇಳೋದಾದ್ರೆ ಹವಾಮಾನ ಮುನ್ಸೂಚನೆಯಲ್ಲಿ ನಾವು ಕೆಲವು ಚಟುವಟಿಕೆಗಳನ್ನ ಆಗ್ಲೇ ಹೇಳಿದ್ವಿ. ನಾವು ಏನಪ್ಪ ಅಂತ ಹೇಳಿದ್ರೆ ಗೊಬ್ಬರಗಳನ್ನ ಹಾಕೋದಾಗಿರ್ಬೋದು, ಕಳೆನಾಶಕಗಳನ್ನ ಸಿಂಪಡಣೆ ಮಾಡೋದಾಗಿರ್ಬೋದು ಅಥವಾ ಕುಯಿಲ್ ಮಾಡೋದಾಗಿರ್ಬೋದು, ಇವುಗಳನ್ನೆಲ್ಲ ನಾವು ಹವಾಮಾನದ ಮುನ್ಸೂಚನೆ ಆಧಾರದ ಮೇಲೆ ನಾವು ಮಾಡಿದ್ರೆ ತುಂಬಾ ಲಾಸ್ ಆಗೋದನ್ನ ನಾವು ಕಡಿಮೆ ಮಾಡ್ತಕ್ಕಂಥದ್ದು ಆಗುತ್ತೆ ಸರ್. ಹೀಗೆ ಕೃಷಿಯಲ್ಲಿ ಹವಾಮಾನದ ಬದಲಾವಣೆಯನ್ನ ನಿವಾರಿಸ್ತಕ್ಕಂತಹ ಉಪಾಯಗಳಿಗೆ ನಾವು ಮಾರು ಹೋಗಬೇಕಾಗುತ್ತೆ. ಇದೆಲ್ಲ ವಿಚಾರಗಳನ್ನು ಕೂಡ ನಾವು ಈ ವಿಶ್ವ ಹವಾಮಾನದ ದಿನಾಚರಣೆಯ ಹಿನ್ನೆಲೆಯಲ್ಲಿ ಮಾತನಾಡ್ತಾ ಇದ್ದೇವೆ. ಪ್ರತಿ ವರ್ಷ ಮಾರ್ಚ್ ತಿಂಗಳ 23ನ್ನ ವಿಶ್ವ ಹವಾಮಾನ ದಿವಸ ಅಂತ ಹೇಳಿ ಆಚರಣೆಯನ್ನ ಮಾಡಲಾಗುತ್ತೆ. ಯಾಕೆ ಇವತ್ತೇ ಮಾಡಲಾಗುತ್ತೆ ವಿಶ್ವ ಹವಾಮಾನ ದಿವಸ ಅಂತ ಅಂದ್ರೆ ಏನು, ಅದಕ್ಕೆ ಈ ಸಾಲಿನಲ್ಲಿರ್ತಕ್ಕಂತಹ ಘೋಷವಾಕ್ಯ ಏನು? ಈ ವರ್ಷದ ಘೋಷವಾಕ್ಯನ ಹೇಳಬೇಕಂತಂದ್ರೆ ನಾವು ಮುಂಚಿನ ಎಚ್ಚರಿಕೆ ಅಂತರವನ್ನು ಒಟ್ಟಿಗೆ ಮುಚ್ಚುವುದು ಅಂತ. ಅಂದ್ರೆ ನಾವು ಈಗ ಮುಂಚಿತವಾಗಿ ನಮ್ಗೆ ಹವಾಮಾನದ ಮುನ್ಸೂಚನೆ ಬಂದಿರುತ್ತೆ, ಅದು ಎಲ್ಲಾ ಜನರಿಗೂ ತಲುಪಬೇಕು ಸರ್. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇದು ತಲುಪಂತದ್ದಾಗಬೇಕು. ಈ ಕಾರಣಕ್ಕೆ ಮುಂಚಿತವಾಗಿ ಯಾವ್ದಾವ್ದು ವಾರ್ನಿಂಗ್ಗಳು ಕೊಟ್ಟಿರ್ತೇವೆ. ಈಗ ನಾವು ಅನಾವೃಷ್ಟಿ ಆಗ್ತಕ್ಕಂಥದ್ದು, ಅತಿವೃಷ್ಟಿ ಆಗ್ತಕ್ಕಂಥದ್ದು, ಮಳೆ ಹೆಚ್ಚು ಬಂದು ಅಲ್ಲಿ ಫ್ಲಡ್ಗಳು ಬಂದು ಆಮೇಲೆ ಅಥವಾ ಸಮುದ್ರ ಮಟ್ಟದಲ್ಲಿ ಅಲೆಗಳು ಜಾಸ್ತಿ ಆಗಿ ಅಲ್ಲಿ ಸುಮಾರು ಜನರು ಸಾಯ್ತಕ್ಕಂಥದ್ದೆಲ್ಲ ಆಗುತ್ತೆ. ಸೊ ಈ ಥರದ್ದೆಲ್ಲ ಮುನ್ಸೂಚನೆ ಇತ್ತು ಅಂದಾಗ ನಮಗೆ ಅವಾಗ ಏನಾಗುತ್ತೆ, ನಾವು ಲಾಸ್ ಆಗ್ತಕ್ಕಂಥದ್ದೊಂದು, ಜೀವಹಾನಿ ಆಗ್ತಕ್ಕಂಥದ್ದೊಂದನ್ನು ನಾವು ತಡೆಗಟ್ಟಬಹುದು ಅಂತೇಳಿ. ಯಾಕಂದ್ರೆ ಮುಂಚಿತವಾಗಿ ನನಗೆ ಅಲ್ಲಿ ಡೇಂಜರ್ ಇದೆ ಅಥವಾ ಅಲ್ಲಿ ಒಂದು ಅಪಾಯ ಇದೆ ಅಂದರೆ ನಾನೇನು ಮಾಡ್ತೀವಿ ಅಂದರೆ ಅಲ್ಲಿಗೆ ಹೋಗೋದಿಲ್ಲ ಅಥವಾ ಅಪಾಯದಿಂದ ಪಾರಾಗ್ಲಿಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಮನವರಿಕೆ ಆಗುತ್ತೆ. ಸೊ ಈ ವರ್ಷದ ಘೋಷವಾಕ್ಯ ಬಂದುಬಿಟ್ಟು ಮುಂಚಿನ ಎಚ್ಚರಿಕೆಯನ್ನು, ಅಂದರೆ ಹವಾಮಾನದ ಮುನ್ಸೂಚನೆ ಎಚ್ಚರಿಕೆಗಳನ್ನು ನಾವು ಎಲ್ಲರಿಗೆ ತಲುಪೋ ಥರ ಮಾಡಬೇಕು, ಎಲ್ಲರೂ ಒಟ್ಟುಗೂಡಿ ಇವನ್ನ ನಿವಾರಣೆ ಮಾಡೋದ್ರಲ್ಲಿ ನಾವು ಮುಂದಾಗಬೇಕು ಅಂತಕ್ಕಂಥದ್ದು ಈ ವರ್ಷದ ಘೋಷವಾಕ್ಯ. ನಾವು ಹವಾಮಾನ ದಿನನ 1950 ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು, ಇದನ್ನ ವರ್ಲ್ಡ್ ಮೆಟ್ರಾಲಜಿಕಲ್ ಡೇ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಈ ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನ್ ಏನಿದೆ, ಇದು 1950 March 23 ಇದನ್ನ ಒಂದು ಘೋಷಿಸಿದ್ರು, ಒಂದು ಸಪರೇಟ್ ಒಂದು ಪ್ರತ್ಯೇಕವಾಗಿ ಒಂದು ಯೂನಿಟ್ ಅಂತ ಹೇಳಿ ಘೋಷಣೆ ಮಾಡಿದ್ರು. ಸೊ ಆ ದಿನ ನಾವು ಈ ಒಂದು ವರ್ಲ್ಡ್ ಮೆಟಲಾಜಿಕಲ್ ಡೇ ಅಂತ ಹೇಳಿ ಆಚರಿಸ್ತಿದ್ವಿ. ಅವಾಗ್ಲಿಂದನೂ ಕೂಡ ಒಂದು ಬೇರೆ ಬೇರೆ ಒಂದು ಘೋಷವಾಕ್ಯದ ಅಡಿಯಲ್ಲಿ ನಾವು ಬೇರೆ ಬೇರೆ ಇದಕ್ಕೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಪರಿಸರದಲ್ಲಿ ನಾವು ಏನೇನು ಒಂದು ಕಾಳಜಿನ ವಹಿಸಬಹುದು ಅಂತಕ್ಕಂಥದ್ರನ್ನ ಆಧರಿಸಿ ಈ ಒಂದು ಘೋಷವಾಕ್ಯಗಳನ್ನ ಕೊಡ್ತಾ ಬಂದಿದ್ದಾರೆ, ಅದ್ರ ಪ್ರಕಾರ ಇದನ್ನ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಹೀಗೆ ಈ ಹಿನ್ನೆಲೆಯಲ್ಲಿ ವಿಶ್ವ ಹವಾಮಾನ ದಿನಾಚರಣೆಯನ್ನ 23 ಈ ಒಂದು ಆಚರಣೆಯನ್ನ ಮಾಡಲಾಗುತ್ತೆ. ಇನ್ನು ಈ ಸಾಲಿನ ಘೋಷವಾಕ್ಯ ತಾವಾಗ್ಲೇ ಹೇಳಿದಾಗೆ ಮುಂಚಿನ ಎಚ್ಚರಿಕೆ ಅಂತರವನ್ನ ಒಟ್ಟಿಗೆ ಮುಚ್ಚುವುದು ಅಂತ. ಅಂದ್ರೆ ಈ ಹವಾಮಾನಕ್ಕೆ ಸಂಬಂಧಪಟ್ಟಂತಹ ಮುನ್ಸೂಚನೆ ಏನಿದೆಯೋ ಅದು ತಕ್ಷಣ ಯಾರಿಗೆ ತಲುಪಬೇಕು, ಯಾಕೆಂದ್ರೆ ಅದರಿಂದ ಸಾಕಷ್ಟು ಅನಾಹುತಗಳನ್ನ ನಾವು ತಪ್ಪಿಸಬಹುದು. ಕೃಷಿ ಮೇಲೆ ಉಂಟಾಗ್ತಕ್ಕಂಥದ್ದು ಮತ್ತೆ ಬೇರೆ ಕಡೆ ದುಷ್ಪರಿಣಾಮಗಳನ್ನ ತಪ್ಪಿಸಬಹುದು. ಆ ಕಾರಣಕ್ಕಾಗಿ ಯಾವುದೇ ಅಂತರ ಇರಬಾರ್ದು, ಏನು ಹವಾಮಾನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇದೆಯೋ ತಕ್ಷಣ ಅದು ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪ್ತಕ್ಕಂಥದ್ದು. ಇಲ್ಲಿ ಇದು ಕೂಡ ಬಹಳ ಮುಖ್ಯ ಆಗುತ್ತೆ, ಈ ಮುನ್ಸೂಚನೆಯನ್ನ ನೀಡುವ ನಿಟ್ಟಿನಲ್ಲಿ ಏನೆಲ್ಲ ವ್ಯವಸ್ಥೆಗಳು ಇದಾವೆ. ಈ ಹವಾಮಾನದ ಮುನ್ಸೂಚನೆ ನಾವು ಪಡಿಬೇಕು ಅಂತ ಹೇಳಿದ್ರೆ ನಾವು ಸಾಮಾನ್ಯ ಜನರಿಗೂ ಕೂಡ ಇದು ತಲುಪಬೇಕು ಅಂತೇಳಿ ನಮ್ಮ ಘೋಷವಾಕ್ಯ ಇರೋದ್ರಿಂದ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಅಂತ ಹೇಳಿದ್ರೆ ನಮ್ಮ ಒಂದು ಭಾರತದಲ್ಲಿ ನಮ್ಮ ದೇಶದಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಜಿಲ್ಲಾ ಕೇಂದ್ರಗಳಿಂದ ಹಾಗೂ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಅಥವಾ ಕೃಷಿ ಸಂಶೋಧಕ ಕೇಂದ್ರಗಳಿಂದ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರದಂದು ಮುಂದಿನ ಹವಾಮಾನದ ಮುನ್ಸೂಚನೆಯನ್ನ ನೀಡಲಾಗುತ್ತೆ ಸರ್. ಅಲ್ಲಿ ಏನ್ ಮಾಡ್ತೀರ ಅಂತ ಹೇಳಿದ್ರೆ ರೈತರ ಒಂದು ಗುಂಪುಗಳನ್ನ ವಾಟ್ಸಪ್ ಗ್ರೂಪ್ ಅಂತ ಹೇಳ್ತೀವಲ್ಲ ನಾವು, ಈ ವಾಟ್ಸಪ್ ಗ್ರೂಪ್ಗಳಲ್ಲಿ ಆ ಮೆಸೇಜ್ಗಳನ್ನ ಕಳಿಸ್ತಕ್ಕಂಥದ್ದು ಅಥವಾ ಅಂಚೆ ಪತ್ರಿಕೆಗಳ ತರ ನಾವು ಮಾಡ್ಕೊಂಡು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದು ಆಮೇಲೆ ಘೋಷಣೆ ಮಾಡ್ತಕ್ಕಂಥದ್ದು ಇವೆಲ್ಲ ಒಂದು ಪ್ರಚಲಿತದಲ್ಲಿ ಇರ್ತಕ್ಕಂಥದ್ದು ಸರ್. ಇದನ್ನ ಬಿಟ್ಟು ಕೂಡ ನಾವು ಇನ್ನು ಏನ್ ಮಾಡಬಹುದು ಅಂತ ಹೇಳಿದ್ರೆ ನಮ್ಮ ಎಲ್ಲರ ಹತ್ರನು ಕೂಡ ಈಗ ಆಂಡ್ರಾಯ್ಡ್ ಮೊಬೈಲ್ ಇದ್ದೇ ಇದೆ ಸರ್. ಅದರಲ್ಲೂ ಕೂಡ ಕೆಲವೊಂದು ಈಗ ನಮ್ಮ ಒಂದು ಹವಾಮಾನ ಇಲಾಖೆಯಿಂದ ಕೆಲವೊಂದು ಆ್ಯಪ್ಗಳಿದೆ ಸರ್, ಹವಾಮಾನ ಇಲಾಖೆಯಿಂದನೇ ಆ್ಯಪ್ಗಳು ಇದ್ದಾವೆ. ಅದರಲ್ಲಿ ಬಂದ್ಬಿಟ್ಟು ನಾವು ತುಂಬಾ ಮುಖ್ಯವಾಗಿರ್ತಕ್ಕಂಥ ಆ್ಯಪ್ಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ ಒಂದು ಮೌಸಮ್ ಅಂತಕ್ಕಂಥದ್ದು, ಇನ್ನೊಂದು ಮೇಘದೂತ್ ಅಂತಕ್ಕಂಥದ್ದು, ಇನ್ನೊಂದು ದಾಮಿನಿ ಅಂತಕ್ಕಂಥದ್ದು ಈ ಆ್ಯಪ್ಗಳು ಸರ್. ಸಾಮಾನ್ಯವಾಗಿ ಯಾರ ಹತ್ರ ಮೊಬೈಲ್ ಇದ್ರು ಕೂಡ ಇದನ್ನ ತುಂಬಾ ಸುಲಭವಾಗಿ ನಾವು ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಂಡು ನೋಡಬಹುದು ಸರ್. ಇದರಲ್ಲಿ ಮೇಘದೂತ್ ಮತ್ತೆ ಮೌಸಮ್ ಅಂತಕ್ಕಂಥದ್ದು ಎರಡು ಮಳೆಯನ್ನ ಮತ್ತೆ ಬೇರೆ ಒಂದು ಹವಾಮಾನದ ಗುಣ ಅಂಶಗಳನ್ನ ಮುಂಚಿತವಾಗಿ ಹೇಳ್ತಕ್ಕಂಥ ಆ್ಯಪ್ಗಳು ಸರ್. ನಮಗೆ ಮುಂದೆ ಎಷ್ಟು ದಿನಕ್ಕೆ ಮಳೆ ಬರುತ್ತೆ, ನಾಳೆ ನಾಡಿದ್ರಲ್ಲಿ ಮಳೆ ಇದೆಯಾ ಅಥವಾ ಇನ್ನೊಂದು 15 ಬಿಟ್ಟು ಮಳೆ ಬರುತ್ತಾ ಅಥವಾ ಮುಂದೆ ಒಣ ಹವೆ ಇದೆಯಾ ಅಂತಕ್ಕಂಥ ಪ್ರತಿಯೊಂದು ಮಾಹಿತಿನೂ ಕೂಡ ನಮಗೆ ಅಥವಾ ಮೋಡಗಳ ಬಗ್ಗೆ, ಮೋಡ ಎಷ್ಟು ಕೌದಿದೆ, ಗಾಳಿ ವೇಗ ಎಷ್ಟಿರುತ್ತೆ ಅಂತಕ್ಕಂಥದ್ದು ನಮಗೆ ಮುಂಚಿತವಾಗಿ ಗೊತ್ತಾಗ್ಬಿಡುತ್ತೆ ಸರ್. ಅದೇ ಥರ ಇನ್ನೊಂದು ದಾಮಿನಿ ಅಂತಕ್ಕಂಥದ್ದು ಒಂದು ಆ್ಯಪಲ್ಲಿ, ಇದರಲ್ಲಿ ಏನಾಗುತ್ತೆ ಅಂದರೆ ಇದರಲ್ಲಿ ಸಿಡಿಲು ಸಿಡಿಲು ಅಥವಾ ಮಿಂಚು ಇದ್ರ ಪ್ರಖರತೆ ಎಷ್ಟಿರುತ್ತೆ, ಯಾವಾಗ ಯಾವಾಗ ಎಲ್ಲೆಲ್ಲಿ ಯಾವ ಭಾಗಕ್ಕೆ ಈ ಸಿಡಿಲು ಹೊಡಿತಕ್ಕಂಥದ್ದಾಗುತ್ತೆ ಅಂತೇಳಿ ನಮಗೆ ಮುಂಚಿತವಾಗಿ ಇನ್ಫಾರ್ಮೇಷನ್ ಬರುತ್ತೆ ಸರ್. ಈ ಮುನ್ಸೂಚನೆ ನಮ್ಗೆ ಆಧರಿಸಿ ನಾವು ಸುಮಾರು ಸಾವು ನೋವುಗಳನ್ನು ನಾವು ಕಡಿಮೆ ಮಾಡಬಹುದು. ಸರಿ ಸುಮಾರು 2000 to 2500 ಜನ ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಈ ಒಂದು ಅವಘಡಕ್ಕೆ ಈ ಒಂದು ಇದಕ್ಕೆ ಸಿಗಾಕಂತ ಇದ್ದಾರೆ ಅಥವಾ ಸಾವುಗಳನ್ನು ಹಪ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಒಂದು ಆ್ಯಪಿಂದ ನಾವು ಯಾವ ಭಾಗದಲ್ಲಿ ಸಿಡ್ಲು ಹೊಡೆಯುತ್ತೆ ಅನ್ನೋದನ್ನ ಗೊತ್ತಾದ್ರೆ ನಾವೊಂದು ಸುರಕ್ಷಿತವಾದ ಪ್ರದೇಶದಲ್ಲಿ ನಾವು ತಲುಪಬಹುದು, ಇರಬಹುದು. ಹಾಗಾಗ್ಬಿಟ್ಟು ಸಾವು ನೋವುಗಳ ಸಂಖ್ಯೆನ ನಾವು ಕಡಿಮೆ ಮಾಡಬಹುದು. ಸೊ ನನ್ನ ಒಂದು ಅನಿಸಿಕೆ ಏನಪ್ಪಾ ಅಂದ್ರೆ, ಪ್ರತಿಯೊಬ್ಬರ ಹತ್ರನು ಕೂಡ ಆಂಡ್ರಾಯ್ಡ್ ಮೊಬೈಲ್ ಇರೋದ್ರಿಂದ ಆದಷ್ಟು ಕೂಡ ಈ ಆ್ಯಪ್ಗಳನ್ನ ನಾವು ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಇದ್ರ ಪ್ರಕಾರ ನಾವು ಕೆಲವೊಂದು ಕೃಷಿ ಚಟುವಟಿಕೆಗಳನ್ನ ನಾವು ಮಾಡಿದ್ರೆ ಖಂಡಿತವಾಗ್ಲೂ ನಾವೆಲ್ಲರೂ ಕೂಡ ಕೃಷಿನಲ್ಲಿ ಆಗ್ತಕ್ಕಂತ ಕೆಲವು ದುಷ್ಪರಿಣಾಮಗಳು ಅಥವಾ ಲಾಸ್ ಅಂತಕ್ಕಂಥದ್ದು, ನಷ್ಟ ಅಂತಕ್ಕಂಥದ್ದು ನಾವು ಕಡಿಮೆ ಮಾಡಬಹುದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸರ್. ಹೀಗೆ ಮುನ್ಸೂಚನೆ ಅನ್ನುವಂಥದ್ದು ನಮಗೆ ಬೇರೆ ಬೇರೆ ಮೂಲಗಳ ಮೂಲಕ ದೊರೆಯುತ್ತೆ. ಈಗ ಅದಕ್ಕೆ ಆಪ್ಗಳು ಇರೋದ್ರಿಂದ ಅಲ್ಲಿಯೂ ಕೂಡ ನಾವು ಪಡೆದುಕೊಳ್ಬಹುದು ಅನ್ನುವಂಥದ್ದು. ಹೀಗೆ ಈ ಒಂದು ಹವಾಮಾನ ಮುನ್ಸೂಚನೆಯನ್ನು ಆಧರಿಸಿ ಇವತ್ತು ಕೃಷಿಯನ್ನು ಮಾಡ್ತಕ್ಕಂಥದ್ದು ಹೆಚ್ಚು ಉಪಯುಕ್ತವಾಗುತ್ತೆ. ಹವಾಮಾನಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಹವಾಮಾನ ಮತ್ತು ಕೃಷಿಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೃಷಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಭಾರತದ ಹವಾಮಾನ ಇಲಾಖೆ ಹಾಗೂ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಜೊತೆಗೂಡಿ ಸುಮಾರು ಆ್ಯಪ್ಗಳನ್ನು ತಂದಿದೆ. ಹಾಗೆ ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಬರ್ತಕ್ಕಂಥ ಮುನ್ಸೂಚನೆಗಳನ್ನು ತಗೊಂಡು ಕೃಷಿಯಲ್ಲಿ ಮಾಡ್ತಕ್ಕಂಥ ಕೆಲವು ಚಟುವಟಿಕೆಗಳನ್ನು ನಾವು ಸರಿಯಾದ ಸಮಯದಲ್ಲಿ ಮಾಡ್ತಕ್ಕಂಥದ್ದು, ಹಾಗೂ ಆದಷ್ಟು ಕೂಡ ನಾವು ಅತಿ ಹೆಚ್ಚಿನ ಒಂದು ಎನರ್ಜಿನ ನಾವು ಅಂತ ಹೇಳಿದ್ರೆ ನಾವು ಎನರ್ಜಿ ಅಂತಕ್ಕಂಥದ್ದೇನಂದ್ರೆ ಅದು ಬೇಕಿದ್ರೆ ನೀರಾಗಿರ್ಬೋದು, ಗೊಬ್ಬರಗಳಾಗಿರ್ಬೋದು, ಇವನ್ನ ಬಳಸಿ ಅದನ್ನ ನಾವು ನಷ್ಟ ಮಾಡೋದಕ್ಕಿಂತ ಮುಂಚಿತವಾಗಿ ಅದನ್ನೆಲ್ಲ ನಾವು ಕಡಿಮೆ ಮಾಡ್ತಾ ಬರಬೇಕು. ನಷ್ಟನ ಕಡಿಮೆ ಮಾಡ್ತಾ ಬಂದು ಕೃಷಿಲಿ ಏಳ್ಗೆನ ಕಾಣಬೇಕು, ಅಂದ್ರೆ ನಾವು ಕೃಷಿಲಿ ವೆಚ್ಚನ ತಗ್ಗಿಸ್ತಾ ಬರಬೇಕು. ಸೊ ಆ ಒಂದು ನಿಟ್ಟಿನಲ್ಲೇ ಇವೆಲ್ಲ ಆ್ಯಪ್ಗಳು ಡೆವಲಪ್ ಆಗಿರ್ತಕ್ಕಂಥದ್ದು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಅಂದ್ರೆ ಉಷ್ಣಾಂಶ ಅತಿ ಹೆಚ್ಚಾಗ್ತಾ ಇದೆ. ಸೊ ಒಂದು ನಾವು ನೋಡೋದಾದ್ರೆ ಹಾಸನದಲ್ಲೇನೆ ನಾವು 35°C ನಾವು ದಾಟಿರೋದು ನೋಡೇ ಇರಲಿಲ್ಲ. ಹೋದ ವರ್ಷ ನಾವು ನೋಡೋದಾದ್ರೆ 38°C, 39°C ಹೋಗಿದೆ. ಹಾಸನದಲ್ಲೇ ಇಷ್ಟೊಂದು ನಾವು ಉಷ್ಣಾಂಶ ಜಾಸ್ತಿ ಆಗ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಏನಾಗಬಹುದು ಅಂತ ಹೇಳಿ, ನಮ್ಮ ಹಾಸನ ನಾವು ಒಂದು ಚಿಕ್ಕ ಊಟಿ ಅಂತಾನೆ ಕರಿತೀವಿ, ಮಿನಿ ಊಟಿ ಅಂತಾನೆ ಕರಿತೀವಿ. ಅದು ಆ ಹೆಸರು ಸುಳ್ಳಾಗ್ತಾ ಬರಬಾರ್ದು ಅಂತ ಹೇಳಿ ನಾ ಹೇಳೋದಾದ್ರೆ, ರೈತರಿಗೆ ನಾವು ಆದಷ್ಟು ಕೂಡ ಒಂದು ವಾತಾವರಣಕ್ಕೆ ಅಥವಾ ನಮ್ಮ ಒಂದು ಪರಿಸರಕ್ಕೆ ನಾವು ಕಾಳಜಿ ವಹಿಸಿ ಪರಿಸರ ಆಧಾರಿತ ಕೃಷಿಗಳನ್ನ ನಾವು ತೊಡಸ್ಕೊಂಡ್ತಕ್ಕಂಥದ್ದು ಒಳ್ಳೇದು ಅಂತ ಎಲ್ಲ ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದು ಡಾಕ್ಟರ್ ಪ್ರಮೋದ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಶ್ವ ಹವಾಮಾನದ ದಿವಸದ ಸಂದರ್ಭದಲ್ಲಿ ಕೃಷಿಯಲ್ಲಿ ಹವಾಮಾನದ ಮಹತ್ವ ಏನು, ಹವಾಮಾನ ಎಷ್ಟು ಮಟ್ಟಿಗೆ ಇಲ್ಲಿ ತನ್ನ ಪಾತ್ರವನ್ನು ವಹಿಸುತ್ತೆ, ಹವಾಮಾನ ಏರುಪೇರಾದಂತಹ ಸಂದರ್ಭದಲ್ಲಿ ಕೃಷಿಕರು ಹೇಗೆ ಅದನ್ನು ಸರಿದೂಗಿಸಬಹುದು ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ರಿ. ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನನ್ನ ಒಂದು ದೂರವಾಣಿ ಸಂಖ್ಯೆ 9964024277. ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆಯನ್ನು. 9964024277. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಇದುವರೆಗೆ ವಿಶ್ವ ಹವಾಮಾನ ದಿವಸದ ಸಂದರ್ಭದಲ್ಲಿ ಕೃಷಿಯಲ್ಲಿ ಹವಾಮಾನದ ಮಹತ್ವ ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿ ಪ್ರಮೋದ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಎರೆಗೊಬ್ಬರ ತಯಾರಿಸುವ ವಿಧಾನ ಕುರಿತಂತಹ ವಿಚಾರಗಳನ್ನು ನೋಡೋಣ. ಎರೆಹುಳುಗಳಿಂದ ತಯಾರಿಸುವ ಗೊಬ್ಬರವೇ ಎರೆಗೊಬ್ಬರ. ಇದನ್ನು ಮಾಡುವ ವಿಧಾನದತ್ತ ಗಮನಹರಿಸೋದಾದರೆ, ಮೊಟ್ಟ ಮೊದಲು ಎರೆಗೊಬ್ಬರವನ್ನು ಉತ್ಪಾದಿಸಲು ಬೇಕಾಗುವ ಮೂಲ ವಸ್ತುಗಳನ್ನು ಮುಂದಾಗಿ ಸಂಗ್ರಹಿಸಿ ಇಟ್ಟುಕೊಳ್ಬೇಕು. ಆ ವಸ್ತುಗಳು ಯಾವುವು ಅಂತಂದರೆ, ಒಣಗಿದ ತ್ಯಾಜ್ಯ ವಸ್ತುಗಳಾದ ಹುಲ್ಲು, ತೆಂಗಿನಗರಿ, ಅಡಿಕೆಗರಿ, ಸೊಪ್ಪು, ಜೋಳದ ಸಿಪ್ಪೆ, ಕಬ್ಬಿನ ನೀರನ್ನು ಹಿಂಡಿದ ಮೇಲೆ ಸಿಗುವ ದಂಡು, ದವಸ ಧಾನ್ಯಗಳನ್ನು ಬೆಳೆದ ನಂತರ ಉಳಿಯುವ ಒಣಗಿದ ಪದಾರ್ಥಗಳು, ಗ್ಯಾಸ್ ಗೊಬ್ಬರದಿಂದ ದೊರೆಯುವ ಹುಡಿಗೊಬ್ಬರ ಮುಂತಾದವು, ಕಾಗದ, ರಟ್ಟು ಮುಂತಾದ ವಸ್ತುಗಳು ಒಂದೆರಡು ಸಲ ನೀರಿನಲ್ಲಿ ತೊಳೆದು ಬಳಕೆಯನ್ನು ಮಾಡಿಕೊಳ್ಬಹುದು. ತ್ಯಾಜ್ಯ ವಸ್ತುಗಳನ್ನು ಉಪಯೋಗಿಸುವ ಮೊದಲು ಅದರಲ್ಲಿರುವ ಕಲ್ಲು, ಪ್ಲಾಸ್ಟಿಕ್, ಗಾಜಿನ ಚೂರುಗಳು ಹಾಗೂ ಇನ್ನಿತರ ಕರಗದಂತಹ ವಸ್ತುಗಳನ್ನು ಹೊರತೆಗೆಯಬೇಕು. ಗೊಬ್ಬರದ ಹುಳು ಇನ್ನಿತರ ಜೀವಿಗಳು ಇದ್ದಲ್ಲಿ ಅವುಗಳನ್ನು ಸಹ ಹೊರತೆಗೆಯಬೇಕಾಗುತ್ತೆ. ಅಡುಗೆ ಮನೆಯಲ್ಲಿ ನಿತ್ಯವೂ ತಯಾರಾಗುವ ತ್ಯಾಜ್ಯ ವಸ್ತುಗಳನ್ನು ಎರೆಗೊಬ್ಬರ ತಯಾರಿಯ ಮಿಶ್ರಣದೊಂದಿಗೆ 2 ವಾರದವರೆಗೆ ಹಾಕುತ್ತಾ ಹೋಗಬಹುದು. ಆನಂತರ 3:10 ಪ್ರಮಾಣದಲ್ಲಿ ಸಗಣಿ ಪುಡಿ ಮತ್ತು ಈಗಾಗಲೇ ಹೇಳಿದಂತಹ ತ್ಯಾಜ್ಯ ವಸ್ತುಗಳನ್ನು ತೆಗೆದುಕೊಂಡು ಸರಿಯಾಗಿ ಬೆರಕೆಯನ್ನ ಮಾಡಬೇಕು. ಜೊತೆಗೆ ಸ್ವಲ್ಪ ನೀರನ್ನು ಆಗಾಗ ಚಿಮುಕಿಸ್ತಾ ಇರಬೇಕು. ಆದರೆ ಇದಕ್ಕೆ ಮಣ್ಣಿನ ಪುಡಿಯನ್ನ ಹಾಕಬಾರದು, ಏಕೆಂದರೆ ಕೆಲವು ತಳಿಯ ಎರೆಹುಳುಗಳು ಮಣ್ಣನ್ನು ತಿನ್ನೋದಿಲ್ಲ. ಈ ಹಂತದಲ್ಲಿ ಮಿಶ್ರಣ ಮಾಡುವ ಪ್ರಕ್ರಿಯೆಯು ಬಹಳ ಮುಖ್ಯ ಆಗುತ್ತೆ. ಈ ರೀತಿಯ ಮಿಶ್ರಣವನ್ನು ಎರೆತೊಟ್ಟಿಯ ಹೊರಭಾಗದಲ್ಲಿ ಮಾಡಿ ಎರೆತೊಟ್ಟಿಯ ಒಂದು ಭಾಗದಲ್ಲಿ ತುಂಬಿಸಬೇಕು, ಇಲ್ಲವೇ ಮಿಶ್ರಣ ಪ್ರಕ್ರಿಯೆಯನ್ನ ಎರೆತೊಟ್ಟಿಯ ಒಳಗೆಯೇ ಮಾಡಬಹುದು. ಈ ರೀತಿಯಾಗಿ ಮಿಶ್ರಣ ಮಾಡಿದ ತ್ಯಾಜ್ಯ ವಸ್ತುಗಳನ್ನು ಘಟಕದ ಒಂದು ಭಾಗದಲ್ಲಿ ತುಂಬಿಸಿ 3 ವಾರದವರೆಗೆ ಮಿಶ್ರಣವನ್ನು ಕೊಳೆಯಲು ಬಿಡಬೇಕು. ಈ ಅವಧಿಯಲ್ಲಿ ಕನಿಷ್ಠ 7 ಬಾರಿಯಾದರೂ ನೀರನ್ನು ಸಿಂಪಡಿಸುತ್ತಾ ತಿರುವಿ ಹಾಕಬೇಕು. ಈ ರೀತಿ ಮಾಡೋದ್ರಿಂದ ಮಿಶ್ರಣವು ಚೆನ್ನಾಗಿ ಕೊಳೆಯುತ್ತೆ. ಸಗಣಿಯಲ್ಲಿ ಇರುವ ಬ್ಯಾಕ್ಟೀರಿಯಾಗಳು ತ್ಯಾಜ್ಯ ಮಿಶ್ರಣವನ್ನು ಮೃದುವಾಗಿ ಇರುವ ಹಾಗೆ ಬದಲಾವಣೆಯನ್ನ ಮಾಡುತ್ತೆ. ಮುಂದುವರಿದಂತಹ ಮುಖ್ಯ ಘಟ್ಟದತ್ತ ನೋಡೋದಾದರೆ, ಎರೆತೊಟ್ಟಿಯಲ್ಲಿ ಮೃದುವಾಗಿ ಬದಲಾವಣೆ ಹೊಂದಿದ ತ್ಯಾಜ್ಯ ವಸ್ತುವಿನಲ್ಲಿ ಎರೆಹುಳುಗಳನ್ನು ಬಿಡಬೇಕು. ಹೀಗೆ ಬಿಟ್ಟಾಗ ಹುಳುಗಳು ಕೂಡಲೇ ತಾವಾಗಿಯೇ ತೊಟ್ಟಿಯ ಅಡಿಭಾಗವನ್ನು ಸೇರುತ್ತವೆ. ಎರೆಹುಳುಗಳು ಅಡಿಭಾಗದಿಂದ ತ್ಯಾಜ್ಯವನ್ನು ತಿನ್ನಲಿಕ್ಕೆ ಪ್ರಾರಂಭವನ್ನು ಮಾಡುತ್ತವೆ. ಎರೆಹುಳುಗಳನ್ನು ತೊಟ್ಟಿಯ ಮೊದಲನೇ ಕೋಣೆಯಲ್ಲಿ ಬಿಟ್ಟ ಸಮಯದಲ್ಲಿಯೇ ಖಾಲಿ ಇರುವ ಪಕ್ಕದ ತೊಟ್ಟಿಗೆ ಈಗಾಗಲೇ ತಿಳಿಸಿದಂತಹ ತ್ಯಾಜ್ಯ ವಸ್ತುಗಳ ಮಿಶ್ರಣವನ್ನು ತುಂಬಿಸಬೇಕು. ಗೊಬ್ಬರ ಘಟಕದಲ್ಲಿ 40-45% ತೇವಾಂಶವನ್ನು ಕಾಪಾಡಲು ನೀರನ್ನು ಸಿಂಪಡಿಸಬೇಕು. ಜೊತೆಗೆ 2-3 ದಿನಗಳಿಗೆ ಒಮ್ಮೆ ತ್ಯಾಜ್ಯವನ್ನು ಮಗುಚಿ ಹಾಕಬೇಕಾಗತ್ತೆ. ಈ ಸಂದರ್ಭದಲ್ಲಿ ಎರೆಹುಳುಗಳ ಸುರಕ್ಷತೆಗೆ ಆದ್ಯತೆಯನ್ನು ನೀಡಬೇಕು. ಹೆಗ್ಗಣ, ಇಲಿ ಹಾಗೂ ಪಕ್ಷಿಗಳು ಎರೆಹುಳುಗಳಿಗೆ ತೊಂದರೆ ಉಂಟು ಮಾಡುತ್ತವೆ. ಆದ್ದರಿಂದ ಹೆಗ್ಗಣ, ಇಲಿ ಹಾಗೂ ಪಕ್ಷಿಗಳನ್ನು ದೂರ ಇಡಲಿಕ್ಕೆ ರಂಧ್ರವಿರುವ ಬಾಗಿಲನ್ನು ಸದಾ ಮುಚ್ಚಿರಬೇಕು. ಇರುವೆಗಳು ಬರದಂತೆ ಎರೆತೊಟ್ಟಿಯ ಬುಡದಲ್ಲಿರುವ ನೀರಿನ ಕಾಲುವೆಯಲ್ಲಿ ನೀರು ಸದಾ ಇರುವಂತೆ ನೋಡಿಕೊಳ್ಬೇಕು. ಪೆಟ್ಟಿಗೆಯ ಸುತ್ತಲೂ ಇರುವ ಗಾಳಿ ಕೋಣೆಗಳು ಎರೆಹುಳುಗಳ ಉಸಿರಾಟಕ್ಕೆ ತುಂಬ ಸಹಕಾರಿಯಾಗಿವೆ. ಎರೆಹುಳುಗಳನ್ನು ಬಿಟ್ಟ 8-10 ದಿನಗಳ ನಂತರ ತೊಟ್ಟಿಯ ಮೇಲಿನ ಭಾಗದಲ್ಲಿ ಎರೆ ಹಿಕ್ಕೆ ಬರಲಿಕ್ಕೆ ಆರಂಭ ಆಗುತ್ತೆ. ಈ ಸಂದರ್ಭದಲ್ಲಿ ತ್ಯಾಜ್ಯ ವಸ್ತುಗಳು ತೊಟ್ಟಿಯಲ್ಲಿ ನಿಧಾನವಾಗಿ ಜಗ್ಗಿಕೊಂಡು ಸುಮಾರು 1/2 ಭಾಗಕ್ಕೆ ಇಳಿಯುತ್ತವೆ. ಅಂತಹ ತ್ಯಾಜ್ಯ ವಸ್ತುಗಳು ಕಪ್ಪಾಗಿದ್ದು ಮೃದುವಾದ ವಾಸನೆ ರಹಿತವಾದ ಎರೆಗೊಬ್ಬರವಾಗಿ ಬದಲಾವಣೆಯನ್ನು ಹೊಂದಿ ಉಪಯೋಗವನ್ನು ಮಾಡಲಿಕ್ಕೆ ತಯಾರಾಗುತ್ತವೆ. ಸುಮಾರು 20-25 ದಿನಗಳ ನಂತರ 2ನೇ ಘಟ್ಟದ ಪ್ರಕ್ರಿಯೆ ಸಂಪೂರ್ಣಗೊಂಡು ಗೊಬ್ಬರವಾಗಿ ಬದಲಾವಣೆಯನ್ನು ಹೊಂದುತ್ತೆ. ಇದೇ ರೀತಿಯ ಕ್ರಿಯೆಯು 2ನೇ ಕೋಣೆಯಲ್ಲಿ ಪುನರಾವರ್ತನೆ ಆಗಿ ಆದಷ್ಟು ಬೇಗ ಗೊಬ್ಬರವನ್ನು ಸಂಗ್ರಹಿಸಿ ಇಡಬೇಕು. ಮೊದಲನೇ ಕೋಣೆಗೆ 1/2 ಕೆಜಿಯಷ್ಟು ಹಾಕಿದ ಎರೆಹುಳು 1 ವರ್ಷಕ್ಕೆ 5-6 ಸಲ ದುಪ್ಪಟ್ಟುಗೊಳ್ತವೆ. ಅಂತಹ ತೊಟ್ಟಿಯಿಂದ 250-300 ಕೆಜಿಯಷ್ಟು ಎರೆಗೊಬ್ಬರವನ್ನು ಪಡೆಯಬಹುದು. ರೈತ ಬಾಂಧವರೇ, ಇದುವರೆಗೆ ಎರೆಗೊಬ್ಬರ ತಯಾರಿಸುವ ವಿಧಾನ ಕುರಿತಂತಹ ಮಾಹಿತಿಯನ್ನ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕೃಷಿ ಕಸುಬಿಗೆ ಬಾನುಲಿಯ ಹೆಗಲು ಕೃಷಿ ರಂಗ